ಈ ರೇಬಿಸ್ ರೋಗ ಒಂದು ಸಾರಿ ಬಂತು ಅಂತ ಹೇಳಿದರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋಂಥದ್ದು ಬಹಳ ಕಷ್ಟ. ಮತ್ತು ಇದು ತುಂಬ ಭಯಾನಕವಾದಂತಹ ಒಂದು ರೋಗವೂ ಕೂಡ ಆಗಿರುತ್ತೆ. ಈ ರೋಗ ಹರಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾಯಿಗಳಿಂದ ಮತ್ತು ಯಾವುದೇ ಪ್ರಾಣಿಗಳಿಂದ. ಆದರೆ ನಾಯಿ ಏನಿದೆಯೋ ಇದು ಹೆಚ್ಚು ಕಾರಣ ಆಗ್ತಾ ಇದೆ ರೇಬಿಸ್ ರೋಗ ಹರಡಲಿಕ್ಕೆ. ಈ ನಿಟ್ಟಿನಲ್ಲಿ ಈ ರೇಬಿಸ್ ರೋಗದ ಮಾರಕತೆ ಏನು, ಅದರ ಭಯಾನಕತೆ ಏನು, ಮತ್ತು ಈ ರೇಬಿಸ್ ರೋಗದ ವಿರುದ್ಧ ನಾವೆಷ್ಟು ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಒಂದು ಸಾರಿ ರೇಬಿಸ್ ರೋಗ ಬಂತು ಅಂತ ಹೇಳಿದರೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ರೋಗ ಬಾರದ ಹಾಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಅದಕ್ಕೆ ಲಸಿಕೆ ಅನ್ನುವಂಥದ್ದು ಬಹಳ ಮಹತ್ವದ ಒಂದು ಕೆಲಸವನ್ನು ಮಾಡುತ್ತೆ. ಈ ನಿಟ್ಟಿನಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಈಗಾಗಲೇ ಸೆಪ್ಟೆಂಬರ್ 1 ತಾರೀಕಿನಿಂದಲೇ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭವನ್ನು ಮಾಡಿದೆ. ಏನೆಲ್ಲ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ, ರೇಬಿಸ್ ಬಗ್ಗೆ ನಾವು ಯಾಕೆ ಇಷ್ಟರ ಮಟ್ಟಿಗೆ ಜಾಗೃತರಾಗಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಬಿಕೆ ರಮೇಶ್ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ರೇಬಿಸ್ ಬಗ್ಗೆ ನಾವು ಯಾಕೆ ಇಷ್ಟೊಂದು ಜಾಗೃತರಾಗಿರಬೇಕು, ರೇಬಿಸ್ ಅಂತ ಅಂದ್ರೆ ಏನು ಡಾಕ್ಟ್ರೆ? ನಮ್ಮಲ್ಲಿ ನಾಯಿ ಅಂದ್ರೆ ಮುದ್ದು ಪ್ರಾಣಿ. ಹೌದು, ನಾಯಿ ಎಲ್ಲರಿಗೂ ಪ್ರೀತಿ ಪಾತ್ರವಾದಂತ ಪ್ರಾಣಿ. ಇಟ್ ಗಿವ್ಸ್ ಅನ್ಕಂಡೀಷನಲ್ ಲವ್. ಹೌದು, ನಾವು ನೋಡ್ತೀವಿ ಆ ಪ್ರೀತಿ ಕೆಲವೊಮ್ಮೆ ಭಯಂಕರ, ಹಂಗೆ ಅಪಾಯ ಕೂಡ. ಓಹೋಹೋ. ಈ ನಾಯಿಗಳಲ್ಲಿ ಈ ರೇಬಿಸ್ ಅನ್ನೋ ಒಂದು ಕಾಯಿಲೆ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ, ಅದಕ್ಕೆ 100% ಸಾವು ಖಚಿತ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಈ ರೇಬಿಸ್ ರೋಗ ಅನ್ನೋದೇನಿದೆ, ಸೆಪ್ಟೆಂಬರ್ 28 ನಾವು ವಿಶ್ವ ರೇಬಿಸ್ ದಿನವನ್ನ ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣಗಳು ಇದೆ, ಯಾಕೆ ವಿಶ್ವ ರೇಬಿಸ್ ದಿನವನ್ನ 28 ಮಾಡಬೇಕು ಅನ್ನೋದಾದ್ರೆ, ಆ ದಿನ ನಮ್ಮ ಲೂಯಿಸ್ ಪ್ಯಾಶ್ಚರ್ ಅಂತ ರೇಬಿಸ್ ಲಸಿಕೆಯನ್ನ ಕಂಡಿಡಿದಂತ ವಿಜ್ಞಾನಿ ಹುತಾತ್ಮರಾದ ದಿನ. ಆ ದಿನವನ್ನ ಸ್ಮರಣಾ ದಿನವಾಗಿ ಅವರ ಹೆಸರಿನಲ್ಲಿ ನಾವು ಆಚರಣೆಗಿಂತ ಹೆಚ್ಚಿನಾಗಿ ನಾವು ಅದಕ್ಕೆ ಕಂಟ್ರೋಲ್ ಹೇಗೆ ಮಾಡಬಹುದು, ವಿಶ್ವದಲ್ಲಿ ರೇಬಿಸ್ ನಿರ್ಮೂಲನೆ ಹೇಗೆ ಮಾಡಬಹುದು, ಅದಕ್ಕೆ ಈಗ ಒಂದು ಥೀಮ್ಗಳನ್ನ ಕೊಡ್ತಾರೆ. ಅದರಲ್ಲಿ 2024 ಒಂದು ಥೀಮ್ ಕೊಟ್ಟಿದ್ರು, ಬ್ರೇಕಿಂಗ್ ರೇಬಿಸ್ ಬೌಂಡ್ರೀಸ್ ಅಂತ. ಈಗ 2025 ಥೀಮ್ ಏನಿದೆ ನಮ್ದು ಅಂದ್ರೆ ಆಕ್ಟ್ ನೌ, ಯು ಮೀ ಅಂಡ್ ಕಮ್ಯುನಿಟಿ, ನಾನು ನೀನು ಸಮುದಾಯ ಈಗ ಕಾರ್ಯೋನ್ಮುಖರಾಗೋಣ, ಜಾಗೃತರಾಗೋಣ, ಮೊದಲು ನಮ್ಮನ್ನ ನಾವು ಎಜುಕೇಟ್ ಮಾಡ್ಕೊಳ್ಳೋಣ, ನಂತರ ಬೇರೆಯವರಿಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡೋಣ. ಮತ್ತೆ ಇಲ್ಲಿ ನಾವು 2 ಈ ಒಂದು ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೀವಿ. ಮೊದಲೇ ಅಂತ 1/9/2025 28/9/2025 ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಿಇಒರ ಡಿಡಿಪಿಯವರ ಅನುಮತಿ ಪಡೆದು ಶಾಲಾ ಮಕ್ಕಳಿಗೆ, ನಮ್ಮ ಒಂದು ತಂಡ ಇದೆ ವೈದ್ಯಾಧಿಕಾರಿಗಳ ತಂಡ ಹೋಬಳಿ ಮಟ್ಟದಲ್ಲಿ ತಂಡ, ಅದು ಪಶುಸಖಿಯರನ್ನು ಸೇರಿಸಿಕೊಂಡು ಮಕ್ಕಳೆಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಅರಿವು ಮೂಡಿಸುವ ಕಾರ್ಯಕ್ರಮ ವಿತ್ ಪೋಸ್ಟರ್ಸು, ಬ್ಯಾನರ್ಸು, ಪಾಂಪ್ಲೆಟ್ಸ್ ಮತ್ತೆ ವಿಡಿಯೋ ವಿಜುವಲ್ಸ್ಗಳ ಮುಖಾಂತರ, ಮಕ್ಕಳಲ್ಲಿ ಪವರ್ ಪಾಯಿಂಟ್ ಪ್ರೊಜೆಕ್ಷನ್ಸ್ ಮುಖಾಂತರ ನಾವು ಅವ್ರನ್ನ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು 28 ಆಕಣ್ತಿದ್ದೀವಿ. 28 ವಿಶ್ವ ರೇಬಿಸ್ ದಿನವನ್ನ ನಾವು ನಮ್ಮ ಜಿಲ್ಲಾಧಿಕಾರಿಗಳ, ನಮ್ಮ ಹಾಸನ ಕಾಲೇಜು ಇವರುಗಳ ಒಡಗೂಡಿ ಆ ದಿನ ಒಂದು ಆಚರಣೆ ಮಾಡಲಿಕ್ಕೆ ಎಲ್ಲಾ ಸಂಸ್ಥೆಗಳಲ್ಲಿ ಆವತ್ತಿನ ದಿನ ನಾವು ವಿಶ್ವ ಉಚಿತ ಲಸಿಕಾ ದಿನವನ್ನ ಪ್ರಾರಂಭ ಮಾಡ್ತೀವಿ. ಈಗ ನಮಗೆ ಪಾಪ್ಯುಲೇಷನ್ಸ್ ಹೇಗಿದೆ ಅಂದ್ರೆ 2020 ಸೆನ್ಸಸ್ ಪ್ರಕಾರ 35,000 ಪಾಪ್ಯುಲೇಷನ್ಸ್ ಹಾಸನ ಜಿಲ್ಲೆಯಲ್ಲಿ ಇದೆ. ಎಲ್ಲಾ ನಾಯಿಗಳು ಸೇರಿ, ಸಾಕು ನಾಯಿಗಳು ಮತ್ತೆ ಬೀದಿ ನಾಯಿಗಳು. ಇದು ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ. ಈಗ ಇನ್ನೂ 50,000-60,000 ದಾಟಿರಬಹುದು. ಈಗ 2020 ಅಷ್ಟಿತ್ತು. ಹಾಗಾಗಿ ನಾವು ಏನ್ ಅನ್ಕೊಂಡಿದ್ವಿ, ಒಂದು ಗುರಿಯನ್ನು ಹಾಕೊಂಡಿದ್ವಿ. ಈಗ ಶಾಲಾ ಕಾಲೇಜುಗಳಲ್ಲಿ 400-450 or 500 ಶಾಲಾ ಕಾಲೇಜುಗಳನ್ನ ಭೇಟಿ ಮಾಡಿ ಅರಿವು ಮೂಡಿಸುವ ಕಾರ್ಯಕ್ರಮ ಮೊದಲನೇ ಹಂತದ್ದು. ಎರಡನೇ ಹಂತದಲ್ಲಿ ಈಗ 40,000-50,000 ನಾಯಿಗಳಿಗೆ ಉಚಿತವಾಗಿ ರೇಬಿಸ್ ಲಸಿಕೆಯನ್ನ ಹಾಕುವ ಕಾರ್ಯಕ್ರಮವನ್ನ ಜಿಲ್ಲೆಯಾದ್ಯಂತ ಪ್ರತಿ ಒಂದು ನಮ್ಮ ಸಂಸ್ಥೆಗಳಲ್ಲಿ ಅಥವಾ ಎಲ್ಲೆಲ್ಲಿ ಈ ಡಾಗ್ಗಳು ನಮ್ಮ ಸ್ಥಳೀಯ ಸಂಸ್ಥೆಗಳ ಜೊತೆ, ಉದಾಹರಣೆಗೆ ಪಟ್ಟಣ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪುರಸಭೆ, ಈ ವ್ಯಾಪ್ತಿಗಳಲ್ಲಿ ಇರ್ತಕ್ಕಂಥ ಕೆಲವು ಡಾಗ್ ಕ್ಯಾಚರ್ಸ್ಗಳಿರ್ತಾರೆ, ಅವುಗಳ ಸಪೋರ್ಟ್ ತಗೊಂಡು ಬೀದಿ ನಾಯಿಗಳಿಗೂ ಕೂಡ, ಬೀದಿ ನಾಯಿಗಳನ್ನ ಕ್ಯಾಚ್ ಮಾಡಬೇಕಾದ್ರೆ ಅದು ಒಂದು ಸ್ಕಿಲ್ಸ್ ಇರುತ್ತೆ. ಹೌದು, ಎಲ್ಲರೂ ಬೀದಿ ನಾಯಿಗಳನ್ನ ಕ್ಯಾಚ್ ಮಾಡಲಿಕ್ಕಾಗಲ್ಲ. ಆ ಸ್ಕಿಲ್ಸ್ ಇರತಕ್ಕಂಥ ವ್ಯಕ್ತಿಗಳನ್ನ ಬಳಸ್ಕೊಂಡು ಅಲ್ಲಿ ಅವ್ರನ್ನ ಹಿಡಿದುಕೊಟ್ಟಾಗ ತಕ್ಷಣ ನಮ್ಮ ಡಾಕ್ಟರ್ ಅವ್ರು ಎಲ್ಲಿ ಹಿಡಿತಾರೆ ಆ ಜಾಗದಲ್ಲೇ ಲಸಿಕೆ ಹಾಕಿ ಬಿಡುವಂತ ಕಾರ್ಯಕ್ರಮವನ್ನು ಮಾಡ್ತಿದೀವಿ ನಾವು. ಈ ವರ್ಷದಿಂದ ಅದನ್ನ ಪ್ರಾರಂಭ ಮಾಡ್ತಾ ಇದೀವಿ, ಲಸಿಕೆ ಕಾರ್ಯಕ್ರಮ. ಸೊ ಈ ಒಂದು ಡಾಗ್ ಕ್ಯಾಚರ್ಸ್ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ನಾವೆಲ್ಲ ಮನವಿ ಮಾಡ್ಕೊಳ್ತಾ ಇದೀವಿ ಇತ್ತೀಚೆಗೆ. ಸೊ ಇಲ್ಲಿ ಇನ್ನೂ ಒಂದಿರುತ್ತೆ, ಕೆಲವು ಮನೆಗಳಲ್ಲಿ ಬೀದಿ ನಾಯಿಗಳು ಫ್ರೆಂಡ್ಲಿ ಆಗಿರ್ತವೆ ಅವ್ರಿಗೆ, ಅವರು ಊಟ ಆಗ್ತಿರ್ತಾರೆ, ಆ ಮನೆಯಲ್ಲಿ ಬಂದು ಅವ್ರ ಜೊತೆನಲ್ಲೇ ಮಲಗ್ತಾ ಇರ್ತವೆ, ಅವರು ಮೈ ಮುಟ್ಟಿದ್ರೆ ಏನು ಮಾಡಲ್ಲ, ಒಳ್ಳೆ ಸ್ನೇಹಿತರ ತರ ಇರ್ತವೆ. ಆ ನಾಯಿಗಳಿಗೆ ಏನ್ ಮಾಡ್ತಿದೀವಿ ನಾವು ಅಂದ್ರೆ, ಪ್ರತಿ ಇನ್ಸ್ಟಿಟ್ಯೂಷನ್ಗೆ ಈ ನಾಯಿ ಮುಸುಡುಗುಕ್ಕೆ ಅಂತ ಹೇಳ್ತೀವಿ ನಮ್ಮ ಹಳ್ಳಿಗಳಲ್ಲಿ, ದನಗಳಿಗೆ ಮುಸುಡುಗುಕ್ಕೆ ಹಾಕ್ತಿವಿ, ಅದೇ ತರ ಈ ಮುಸುಕು ಹಾಕುವಂತದ್ದು, ಬಾಯಿ ಮುಸುಕು ನಾಯಿಗಳಿಗೆ, ಆ ಬಾಯಿ ಮುಸುಕುವನ್ನ ನಾವು ಪ್ರತಿ ಇನ್ಸ್ಟಿಟ್ಯೂಷನ್ಗೆ ಎರಡು ಕೊಟ್ಟಿರ್ತೀವಿ, ಚಿಕ್ಕ ನಾಯಿಗೆ ದೊಡ್ಡ ನಾಯಿಗೆ. ಅವುಗಳನ್ನ ನಮ್ಮ ಸಿಬ್ಬಂದಿ ತಗೊಂಡೋಗಿರ್ತಾರೆ, ಆ ಓನರ್ಗಳಿಗೆ ಅದು ಕೊಟ್ಟು ಅದ್ರ ಮುಖಾಂತರ ನಾಯಿಯನ್ನ ಕಂಟ್ರೋಲ್ ಮಾಡಿ ಲಸಿಕೆ ಹಾಕುವಂತ ಕಾರ್ಯಕ್ರಮಗಳನ್ನ ನಾವು ಈ ವರ್ಷದಿಂದ ಮಾಡ್ತಾ ಇದೀವಿ. ತಾವು ಆಗ್ಲೇ ಹೇಳಿದ್ರಿ ಸರ್, ವ್ಯಾಪಕವಾದಂತಹ ಒಂದು ಪ್ರಚಾರವನ್ನ ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ 28ನೇ ತಾರೀಕು ಕೂಡ ಮಾಡ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಅಂತ ಹೇಳಿ. ಅಂತ ಅಂದ್ರೆ ಇಷ್ಟೊಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಅಗತ್ಯ ಇದೆಯಾ ಅನ್ನುವಂಥದ್ದು, ಈ ರೇಬಿಸ್ ಬಗ್ಗೆ ಅಷ್ಟು ಜಾಗೃತಿ ಇಲ್ವಾ ಜನರಲ್ಲಿ? ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಮಗೆ ಈಗ ಆಲ್ರೆಡಿ ನಾಯಿ ಕಡಿತದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈಗ ನಾವು ಹೇಳ್ತೀವಿ, ನಾಯಿ ಕಚ್ಚುವುದು ಬೇರೆ, ನಾಯಿ ಕಡಿಯುವುದು ಬೇರೆ, ಎರಡು ವ್ಯತ್ಯಾಸಗಳಿದೆ. ಈಗ ಹಳ್ಳಿಗಳಲ್ಲಿ ಕೇಳಿದ್ರೆ ನಾಯಿ ಕಡಿದು ಬಿಡ್ತು ಅಂತಾರೆ, ಸಿಟಿನಲ್ಲಿ ಬಂದಾಗ ನಾಯಿ ಕಚ್ಚಿತು ಅಂತಾರೆ. ಈಗ ಸಿಟಿ ನಾಯಿ ಕಚ್ಚಿತು ಅಂದ್ರೆ ಬಿಸ್ಕೆಟ್ ಅನ್ನ ಕಚ್ಚಿಟ್ಕೊಂಡಿರುತ್ತೆ, ಕಡಿಯೋದು ಅಂದ್ರೆ ಸೀಳೋದು ಅಂತ ಅರ್ಥ, ಡೀಪ್ಲಿ ಡ್ಯಾಮೇಜ್ ಆಗಿರತಕ್ಕಂಥದ್ದು. ಈ ಕಡಿಯೋದು ಇರುತ್ತಲ್ಲ ಅದು ತೀವ್ರವಾಗಿರುತ್ತೆ ಆ ಸಮಯದಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 2.5 ಲಕ್ಷ ಮಂದಿ ನಾಯಿ ಕಡಿತಕ್ಕೊಳಗಾಗಿ ಸುಮಾರು 20 ಮಂದಿ ರೇಬಿನ್ಸ್ ನಿಂದ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಎರಡೂವರೆ ಲಕ್ಷ ನಾಯಿ ಕಡಿತಕ್ಕೊಳಗಾಗ್ತಿದ್ದಾರೆ, 30 ಮಂದಿ ರೇಬಿನ್ಸ್ ನಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ ಸುಮಾರು. ಸೊ ಇದು ನಾವು ಹೇಳುತ್ತಲ್ಲ, ಈಗ ಸಮಗ್ರ ರೋಗಗಳ ಕಣ್ಗಾವಲು ಕಾರ್ಯಕ್ರಮದ ವರದಿಯ ಅಂಕಿಅಂಶಗಳು ಹೇಳ್ತವೆ ಇದನ್ನ. ಸೊ ರಾಜ್ಯದಲ್ಲಿ ಈಗ ನಮ್ಗೆ ಹೇಳಿದ January 1 to August 10 ನಮಗೆ 286,649 ಬೀದಿ ನಾಯಿಗಳಿಂದ ಕಡಿತಕ್ಕೊಳಗಾಗಿದ್ದಾರೆ ಕಳೆದ ವರ್ಷದಲ್ಲಿ. ಈಗ January 1 to August 10 ಓ ಮೊನ್ನೆ, ಈ ವರ್ಷವರೆಗೆ. ಸೊ ಅದರಲ್ಲಿ 26 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಇನ್ನೊಂದ್ಸರಿ ಹೇಳಿ ಸರ್ ಸಂಖ್ಯೆನ. ಅದು January 1 to August 10 286,649 ಬೀದಿ ನಾಯಿಗಳಿಂದ ಕಡಿತಕ್ಕೊಳಗಾಗಿದ್ದಾರೆ, ಅದರಲ್ಲಿ 26 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ನಾಯಿ ಕಡಿತದ ಪ್ರಕರಣಗಳು ಶೇಕಡ 37% ಜಾಸ್ತಿ ಆಗಿದೆ. ಅಂತಂದ್ರೆ ಈ ಅಂಕಿ ಸಂಖ್ಯೆ ನೋಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಜಾಗೃತರಾಗಬೇಕು, ನಾವೆಲ್ಲ ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ನನಗನ್ಸುತ್ತೆ. ಖಂಡಿತ ಸರ್, ಇದು ಬೀದಿ ನಾಯಿಗಳು ಯಾವುದೇ ಪ್ರಚೋದನೆ ಇಲ್ಲದೆ ಯಾಕೆ ಕಚ್ಚುತ್ತವೆ? ಹೌದು, ಈಗ ನಮಗ್ ಪ್ರಶ್ನೆ ಹಾಕಬೇಕು ನಾವು, ಬೀದಿ ನಾಯಿ ಏಕೆ ಆಕ್ರಮಣಕಾರಿ ಆಗ್ತವೆ? ಆಗುತ್ತೆ, ಇದಕ್ಕೆ ಅನೇಕ ಕಾರಣಗಳಿವೆ, ಅದರಲ್ಲಿ ಕೆಲವೊಂದನ್ನ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತೇನೆ ನಿಮ್ಗೆ. ಒಂದು, ಇನ್ಕ್ರೀಸ್ಡ್ ಡಾಗ್ ಪಾಪ್ಯುಲೇಷನ್, ಜಾಸ್ತಿ ಆಗಿರುತ್ತೆ, ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಯ್ತು. ಸಂಖ್ಯೆ ಹೆಚ್ಚಾದಾಗ ಆಹಾರದ ವಿಷಯದಲ್ಲಿ ಆತಂಕ ಹೆಚ್ಚಾಗುತ್ತೆ. ಓಕೆ, ಈಗ ಒಂದು ಬೀದಿಯಲ್ಲಿ 2 ನಾಯಿಗಳಿದ್ದಾಗ ದೊರಕುವ ಆಹಾರ ಸಾಕಾಗುತ್ತೆ, ಆದ್ರೆ ಅಲ್ಲಿ 8 ನಾಯಿಗಳಿದ್ರೆ ದೊರಕುವ ಆಹಾರ ಸಾಕಾಗಲ್ಲ. ಆಗ ನಾಯಿಗಳು ಹಸಿವೆಯಿಂದ ಹತಾಶ ಸ್ಥಿತಿಗೆ ಬಂದ್ಬಿಡ್ತವೆ. ಈ ಹತಾಶೆ ಸ್ಥಿತಿಗೆ ಬಂದಾಗ ಬೀದಿಯಲ್ಲಿ ಓಡಾಡುವವರ ಮೇಲೆ ಆಕ್ರಮಣ ಮಾಡಬಹುದು. ಸುಮ್ಮನೆ ಮಾಡಬಹುದು, ಹಸಿವೆಯಿಂದ ಹತಾಶೆ ಆಗಿರ್ತವೆ. ಎರಡನೇ ಕಾರಣ ಇರಬಹುದು ಈ ಟೆರಿಟೋರಿಯಲ್ ಬಿಹೇವಿಯರ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ತಾವು ವಾಸ ಮಾಡುವ ಜಾಗವನ್ನ ತಮ್ಮ ಟೆರಿಟೋರಿ ವಲಯ ಅಂತ ಗುರುತಿಸ್ಕೊಂಡ್ಬಿಟ್ಟಿರ್ತವೆ. ಹೌದು, ಆ ಜಾಗಕ್ಕೆ ಯಾರೇ ಅಪರಿಚಿತರು ಬಂದ್ರು, ಇವನ ಬೇರೆ ನಾಯಿ ಬಂದರೂ ಕೂಡ ಅವು ಸಹಿಸಲ್ಲ, ಅವರ ಅಪರಿಚಿತರೆಂದೇ ಭಾವಿಸ್ತವೆ ಅವನ. ಆಗ ಆ ಟೆರಿಟರಿಯನ್ನ ರಕ್ಷಿಸಿಕೊಳ್ಳಲು ಆಕ್ರಮಣ ಮಾಡ್ತವೆ. ಅಂತಂದ್ರೆ ಮನುಷ್ಯರ ಮೇಲೆ ಮಾಡ್ತವೆ ಅಥವಾ ನಾಯಿಗಳ ಮೇಲೆ? 100% ಮನುಷ್ಯರ ಮೇಲೂ ಮಾಡ್ತವೆ, ಬೇರೆ ಅಪರಿಚಿತ ನಾಯಿಗಳಲ್ಲೂ ಮೇಲೆ ಮಾಡ್ತಾವೆ. ಈಗ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಇತ್ತು ಅಂತ ಅಂದ್ರೆ ಅದಷ್ಟು ಜಾಗ ನಂದೇ ಅಂತ. ಈಗ ನೆಕ್ಸ್ಟ್ 3ನೇ ಅಂಶ ಅಂದ್ರೆ ಪ್ರೊಟೆಕ್ಟ್ ಪಪ್ಪೀಸ್. ಅದರ ಮರಿಗಳನ್ನ ರಕ್ಷಣೆ ಮಾಡ್ಕೊಳಕ್ಕೆ. ಈಗ ಮರಿಗಳಿಗೆ ತೊಂದರೆ ಮಾಡಬಹುದು, ಮರಿಗಳನ್ನ ಯಾರ ತೆಗೆದುಕೊಂಡು ಹೋಗ್ಬಹುದು ಅನ್ನುವ ಭೀತಿ ಜಾಸ್ತಿ ಆಗುತ್ತೆ ಅವಕ್ಕೆ. ಸೊ ಇದಕ್ಕೆ ಹಿಂದಿನ ಕೈ ನೆನಪಿರಬಹುದು ಅವಕ್ಕೆ, ಯಾರೋ ಈ ತರ ಮಾಡಿ ಹೋಗಿರಬಹುದು, ಅದನ್ನ ಆತರ ಮಾಡ್ಕೊಂಡು ಹೋಗಿರಿದ್ರೆ ಅದರಿಂದ ಪ್ರಾರಂಭ ಆಗಿರುತ್ತೆ. ಈ ಬಹುತೇಕ ಮರಿಗಳಿದ್ದಾಗ ಸಾಮಾನ್ಯವಾಗಿ ಟೂ ವೀಲರ್ ಅಥವಾ ಫೋರ್ ವೀಲರ್ ಹತ್ಸ್ಕೊಂಡು ಹೋಗ್ಬಿಡ್ತಾರೆ, ಅದನ್ನ ನೆನಪಿಟ್ಕೊಂಡಿರ್ತವೆ, ನೆನಪಿಟ್ಕೊಂಡು ಆ ಟೂ ವೀಲರ್ನೇ ಫಾಲೋ ಮಾಡ್ತವೆ ನೋಡಿ ನಾಯಿಗಳು. ಆತರ ನೆನಪಿನ ಶಕ್ತಿ ನಾಯಿಗಳಲ್ಲಿ ಇರುತ್ತೆ. ಸೊ ನಾಲ್ಕನೇ ಅಂಶ ಹೇಳೋದಾದ್ರೆ ಈ ಪ್ರಾಪರ್ಟಿ ಪ್ರೊಟೆಕ್ಷನ್ ಅಂತ ಒಂದಿರುತ್ತೆ. ಸೊ ಈಗ ತಾವು ಎಲ್ಲೆಲ್ಲಿ ಇರ್ತೀವಿ, ಯಾವ್ಯಾವ ಆಸ್ತಿಯಲ್ಲಿ ಇರ್ತವೆ ಅವುಗಳನ್ನ ನಮ್ದೇ ಇದು ಪ್ರಾಪರ್ಟಿ ಅಂತ ಭಾವಿಸ್ಬಿಡ್ತವೆ. ಉದಾಹರಣೆಗೆ ಈಗ ಅದ್ರ ಒಂದು ಆಹಾರ ಯಾರೋ ಕೊಡ್ತಾ ಇರ್ತಾನೆ ಮನೆಯಲ್ಲಿ, ಹೌದು, ಅವನ್ ಇಷ್ಟವಾಗಿದ್ದು ಬಿಡ್ತವೆ, ಅವನ ಮನೇನ ನಂದೇ ಪ್ರಾಪರ್ಟಿ, ನಾನ್ ಪ್ರೊಟೆಕ್ಷನ್ ಮಾಡಬೇಕು ಅನ್ನುವ ಮನಸ್ಥಿತಿಗೆ ಬಂದ್ಬಿಡ್ತವೆ ನಾಯಿ. ಅದು ಒಂದು ನಾಯಿಗಳ ಸ್ವಭಾವ. ಸೊ ಆ ರಕ್ಷಣೆಗೆ ಆ ಟೈಮಲ್ಲಿ ಆ ಮನೆಗೆ ಯಾರಾದ್ರೂ ಅಪರಿಚಿತರು ಬಂದ್ಬಿಟ್ರೆ, ಯಾರಾದ್ರೂ ಬೇರೆ ನಾಯಿಗಳು ಬಂದ್ರೆ ನನ್ನ ಪ್ರಾಪರ್ಟಿಯನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಆಕ್ರಮಣ ಮಾಡಕ್ ಹೋಗ್ತವೆ. ಅದು ಒಂದು ಅದರ ಮನಸ್ಥಿತಿ ಇರುತ್ತೆ. ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯರು ಹೇಗೆ ನಮ್ಮ ಪ್ರಾಪರ್ಟಿ ಒಳಗೆ ಯಾರಾದ್ರೂ ಬಂದಾಗ ನಾವು ಅದನ್ನ ನಿಯತ್ತು, ಹೌದು, ಅದಕ್ಕೆ ನನಗೆ ಅನ್ನ ಹಾಕಿದಾನೆ ಒಡೆಯ, ಇವನನ್ನ ರಕ್ಷಣೆ ಮಾಡಬೇಕು ಅನ್ನುವ ಒಂದು ನಿಯತ್ತು ಆ ಪ್ರಾಣಿನಲ್ಲಿ ಇರುತ್ತೆ. ಆ ಒಂದು ಕಾರಣಕ್ಕಾಗಿಯೂ ಕೂಡ ಇದು ದಾಳಿಯನ್ನ ಮಾಡಬಹುದು. ಸರ್, ಇನ್ನೂ ಒಂದಿರುತ್ತೆ ಈ ಪಾಸ್ಟ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ನಾಯಿಗಳಲ್ಲಿ, ಹಿಂದಿನ ಕಹಿ ಅನುಭವ ಇರುತ್ತೆ. ಈಗ ಯಾರಾದ್ರೂ ನಾಯಿಯನ್ನ ಸಾಕೊಂಡಿದ್ದು ಅದನ್ನ ಸರಿಯಾಗಿ ನೋಡ್ಕೊಳ್ದೇನೆ ಬೀದಿಗೆ ಬಿಟ್ಟಿದ್ರೆ, ಓಹೋಹೋ, ಆ ನಾಯಿ ಮಾನಸಿಕವಾಗಿ ತುಂಬಾ ನೊಂದಿರುತ್ತೆ. ಹಿಂದೆ ಯಾವಾಗ್ಲಾದ್ರೂ ಕಟ್ಟ ಹಾಕಿ ಸಾಕಿದ್ರೆ, ಅದಕ್ಕೆ ಒಡೆದಿದ್ರೆ, ಕಲ್ಲೆಸ್ತಿದ್ರೆ, ನೋವು ಮಾಡಿದ್ರೆ, ಆ ನಾಯಿಗಳು ಆ ಮನುಷ್ಯನ ಮೇಲೆ ದ್ವೇಷ ಸಾಧಿಸ್ತವೆ, ದಪ್ಪ ನಂಬಿಕೆ ಬೆಳೆಸ್ಕೋತವೆ ಅವನ ಮೇಲೆ. ಆದ್ರಿಂದ ಯಾರೇ ಹತ್ರ ಬಂದ್ರು ಕೂಡ ಆಕ್ರಮಣ ಮಾಡ್ತವೆ. ಇದು ತುಂಬಾ ಅಪಾಯಕಾರಿ. ಈ ನಾಯಿ ಸಂಖ್ಯೆ ಹೆಚ್ಚಳ ಆಗಿದೆ, ಆ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ದಾಳಿ ಮಾಡ್ತಿದ್ದಾವೆ ಅಂತ ಹೇಳಿದ್ರಿ. ಈ ನಾಯಿಯ ಸಂಖ್ಯೆ ಹೆಚ್ಚಳಕ್ಕೆ ಏನ್ ಕಾರಣ ಇರಬಹುದು? ಸರ್, ನಾಯಿಯ ಸಂಖ್ಯೆ ಹೆಚ್ಚಳಕ್ಕೆ ಈಗ ಆಲ್ರೆಡಿ ನಮ್ಮಲ್ಲಿ ಬ್ರೀಡಿಂಗ್, ಎಲ್ಲೆಲ್ಲಿ ಹೆಣ್ಣು ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲೆಲ್ಲ ಇವತ್ತು 8-10 ನಾವು ಮರಿಗಳನ್ನ ಹಾಕುವಂತ ನಾಯಿ. ಸೊ ಬ್ರೀಡಿಂಗ್ ಪಾಪ್ಯುಲೇಷನ್ಸ್ ಹೆಚ್ಚಾಗ್ತಾ ಹೋಗ್ತಿದೆ ಇಲ್ಲಿ. ಆ ಸಂಖ್ಯೆ ಯಾವಾಗ ದ್ವಿಗುಣ ಆಗ್ತಾ ಹೋಗ್ತು ಅದನ್ನ ಕಂಟ್ರೋಲ್ ಎಲ್ಲೂ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪಾರ್ಟ್ ಅಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅದು ABC ಪ್ರೋಗ್ರಾಮ್ ಅಂತ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ನಾವೀಗ ಕಾರ್ಯಾರಂಭ ಮಾಡ್ತಾ ಇದೀವಿ. ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಿದಾಗ ಸೊ ನಮಗೆ ಈಗ ಪಟ್ಟಣ ಪಂಚಾಯತಿಗಳಲ್ಲಿ ಈಗ ಆಲ್ರೆಡಿ ನಾವು ಹಾಸನ ಮಹಾನಗರ ಪಾಲಿಕೆಯಲ್ಲಿ 2800 ನಾಯಿಗಳಿಗೆ ಈಗ ಆಲ್ರೆಡಿ ABC ಪ್ರೋಗ್ರಾಮ್ಗಳನ್ನ ಮಾಡಿದೀವಿ. ಅಂದ್ರೆ ಗಂಡು ನಾಯಿಗಳನ್ನ ಭ್ರೂಣ ತೆಗೆಯೋದು, ಹೆಣ್ಣು ನಾಯಿಗಳನ್ನ ಭ್ರೂಣವನ್ನ ಅದನ್ನ ಗರ್ಭಕೋಶವನ್ನ ತೆಗೆಯೋದು. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವಂತಕ್ಕಂಥದ್ದು. ಈಗ ನಮ್ಮಲ್ಲಿ ಅರಸೀಕೆರೆ, ಸೊ ಹೊಳೆನರಸೀಪುರ ಅಲ್ಲೂ ಕೂಡ ಆ ಪಂಚಾಯತಿ ವ್ಯಾಪ್ತಿಗಳಲ್ಲಿ, ಆ ಪುರಸಭೆ ವ್ಯಾಪ್ತಿಗಳಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಈಗಾಗಲೇ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಬೀದಿ ನಾಯಿಗಳನ್ನ. ಸೊ ಈ ಬೀದಿ ನಾಯಿಗಳ ಹೆಚ್ಚರಣಕ್ಕೆ ಈ ಒಂದು ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಕೂಡ ಕಾರಣ ಆಗಿರುತ್ತೆ. ನಾವು ಕೂಡ ಕಾರಣರಾಗ್ತಾ ಇದೀವಿ. ನಾವು ಕೂಡ ಕಾರಣರಾಗ್ತಿದ್ದೀವಿ. ಕಸವನ್ನ ಬಿಸಾಕ್ತಕ್ಕಂಥದ್ದು, ಎಲ್ಲೆಂದರಲ್ಲಿ ನಾವು ತ್ಯಾಜ್ಯವನ್ನ ಆಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ಅನುಮಾನಾಸ್ಪದ ನಾಯಿಯನ್ನು ಕಂಡಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಅದರ ಮೇಲೆ ಕಣ್ಣಿಟ್ಟು ನೋಡಬಾರ್ದು ನಾವು. ಅದರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಯಾವತ್ತೂ ಕೂಡ ನೋಡಬಾರ್ದು. ಅಂತ ಅಂದ್ರೆ ನಾಯಿಗಳ ದಾಳಿಯಿಂದ ನಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದು? ಯಾಕೆ? ಹೌದೌದು, ಖಂಡಿತ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅದು ನನ್ನನ್ನ ಚಾಲೆಂಜ್ ಮಾಡ್ತಾವ್ರೆ ಅನ್ನೋ ರೀತಿ ಭಾವನೆ ಮಾಡ್ಬಿಡ್ತದೆ. ಅದಕ್ಕೆ ತನ್ನ ಪ್ರಾಬಲ್ಯ ಸಾಬೀತು ಮಾಡ್ಕೊಳ್ಬೇಕಲ್ಲ, ಅದು ಆಗ ಆಕ್ರಮಣ ಮಾಡುತ್ತದೆ. ಅದು ತುಂಬಾ ಅಪಾಯಕಾರಿ. ಅಂದ್ರೆ ನಾವು ನೋಡ್ಲಿಕ್ಕೆ ಹೋಗಬಾರದು, ದೃಷ್ಟಿ ಯುದ್ಧ ಮಾಡಬಾರದು, ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗೋದು. ಮತ್ತೆ ಹತ್ತಿರ ಬಂದಾಗ ಓಡಬಾರದು, ಒಂದ್ ಕಡೆ ದೃಢವಾಗಿ ನಿಂತ್ಕೋಬೇಕು. ಯಾಕೆ ಓಡಬಾರದು ಅಂದ್ರೆ, ಈ ನಾಯಿಯ ಒಂದು ಇನ್ಸ್ಟಿಂಕ್ಟ್ ಹೆಂಗಿರುತ್ತೆ ಅಂತಂದ್ರೆ, ಯಾವುದೇ ವ್ಯಕ್ತಿ ಓಡ್ತಾ ಇದಾರೆ ಅಂದ್ರೆ, ಯಾವುದೇ ವೆಹಿಕಲ್ ಓಡ್ತಾ ಇದೆ ಅಂದ್ರೆ, ಅದನ್ನ ಚೇಸ್ ಮಾಡುವಂತದ್ದು ಇನ್ಸ್ಟಿಂಕ್ಟ್ ನಾಯಿದು. ಅಂದ್ರೆ ಇದು ಓಡುವಂತವರನ್ನ ಓಡಿಸ್ಕೊಂಡು ಹೋಗ್ತಿರುತ್ತೆ. ಸೊ ನಾವು ದೃಢವಾಗಿ ನಿಂತ್ಕೊಂಡ್ರೆ ಅದು ಹಿಂದೆ ಸರಿಯುತ್ತೆ. ಸೊ ಹಾಗಾಗಿ ನಾವು ಹತ್ತಿರ ಬಂದಾಗ ಓಡಬಾರ್ದು. ಸೊ ಇನ್ನೊಂದು ಧೈರ್ಯವಾಗಿ ನಿಂತ್ಕೊಂಡು ಅದಕ್ಕೆ ಕೆಲವೊಂದು ನಮ್ಮಲ್ಲಿ ಇರ್ತಕ್ಕಂಥ ಜಾಕೆಟ್ ಅಥವಾ ಕರ್ಚಿಪ್ಪೋ, ನಮ್ಮಲ್ಲಿ ಇರ್ತಕ್ಕಂಥ ಯಾವ್ದು ಛತ್ರಿನೋ ಅಥವಾ ದುಪ್ಪಟ್ಟನೋ ಅದಕ್ಕೆ ಮೈ ಮೇಲೆ ಹಾಕ್ಬಿಡ್ಬೇಕು, ಮುಖದ ಮೇಲೆ ಹಾಕಬೇಕು. ಏನ್ ವಸ್ತು ಇರುತ್ತೋ ಅದನ್ನ ಅದಕ್ಕೆ ದೃಷ್ಟಿಯನ್ನ ಬೇರೆ ಕಡೆ ಗಮನ ಸೆಳಿಬೇಕು. ಅದು ಆಗ ಒಂದ್ ವೇಳೆ ಜೋರವಾಗಿ ನಾವು ಕೂಕಂಡ್ರೆ ಅದು ಭಯಪಟ್ಟು ಹೊರಟೋಗುತ್ತೆ. ಸೊ ಒಂದ್ ವೇಳೆ ಅದು ನಮ್ಗೆ ಆಕ್ರಮಣ ಮಾಡ್ತು ಅಂದ್ರೆ, ನಾವು ಅದಕ್ಕೆ ಮುಖವನ್ನ ಕೊಡಬಾರದು. ಎರಡು ಕೈಗಳನ್ನ ಮುಖದ ಮೇಲೆ ಇಟ್ಕೊಂಡು ಜೋರಾಗಿ ಬೋರಲ್ಲಾಗಿ ಮಲ್ಕೊಳ್ಬೇಕು, ಗಟ್ಟಿಯಾಗಿ ತಲೆಯನ್ನ ಕೆಳಗಡೆ ಹಾಕೊಂಡು. ಸೊ ಹಾಗಾಗಿ ಏನಾಗುತ್ತೆ, ಅದು ನಮ್ಮ ಮುಖದ ಮೇಲೆ ಆಕ್ರಮಣ ಮಾಡೋದನ್ನ ಕಡಿಮೆ ಆಗುತ್ತೆ. ಸೊ ಬೇರೆ ಕಡೆ ಕೈ ಕಾಲುಗಳನ್ನ ತರ್ಚ್ಕೊಂಡು ಹೋಗಿರುತ್ತೆ. ಸೊ ಆಗ ಆ ಕೈ ಕಾಲು ತರ್ಚದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟರ್ ಸಲಹೆ ಪಡ್ಕೋಬೇಕು. ಯಾಕೆಂದ್ರೆ ಇದು ಈ ವರ್ಡ್ ಏನಿದೆ ಸರ್, ಈ ರೇಬಿಸ್ ಅನ್ನೋದು ನಮ್ಗೆ ಈ ಸಾಂಸ್ಕ್ರಿಟ್ ಇಂದ ಬಂದಿದೆ. ಸಾಂಸ್ಕ್ರಿಟ್ ಇಂದ ರಬಾಸ್ ಅಂತಾರೆ ಸಾಂಸ್ಕ್ರಿಟ್ ಅಲ್ಲಿ, ಅದಕ್ಕೆ ಟು ಡೂ ವೈಲೆನ್ಸ್ ಅಂತ. ಲ್ಯಾಟಿನ್ ಅಲ್ಲಿ ಹೇಳ್ತಾರೆ ಅದಕ್ಕೆ ರೆಬೆರೆ ಅಂತ ಹೇಳ್ತಾರೆ, ಟು ರೇಂಜ್ ಅಂತ. ಸೊ ಇದಕ್ಕೆ ಹಿಂದೆ ಗ್ರೀಕ್ ಅಲ್ಲಿ ಹೇಳ್ತಿರೋ ಅದಕ್ಕೆ ಲಿಸ್ಸಾ ಅಂತ ಹೇಳ್ತಿದ್ರು, ವೈಲೆನ್ಸ್ ಅಂತ. ಈಗ ನಮ್ಗೆ ಈ ರೇಬಿಸ್ ಬರ್ಬೇಕಾದ್ರೆ ಲಿಸ್ಸಾ ವೈರಸ್ಸೇ ಕಾರಣ ಇದಕ್ಕೆ. ಸೊ ಇದು 100% ಫೇಟಲ್ ಇದು, ಇದಕ್ಕೆ ಯಾವುದೇ ತರ ಒಂದು ಚಿಕಿತ್ಸೆ ಇಲ್ಲ ಇಲ್ಲ. ಸೊ ಹೀಗಾಗಿ ಸಾರ್ವಜನಿಕರನ್ನ ನಾವು ಏನ್ ಮಾಡಬಹುದು ಸರ್, ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ, ನಿಯಂತ್ರಣ ಮಾಡ್ಲಿಕ್ಕೆ? ಒಂದು ಮುಖ್ಯವಾಗಿ ಆಹಾರ ಕೊಡೋದನ್ನ ನಿಲ್ಸ್ಬೇಕು. ಯಾಕೆ ಅಂದ್ರೆ ಈ ನಾಯಿಗಳು ಕಂಡೀಷನಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನಾವು. ಇವತ್ತು 3 ಗಂಟೆಗೆ ಒಂದು ಆಹಾರವನ್ನ ಕೊಟ್ಟೆ ನಾನು, ನಾಳೆನೂ ಅದೇ ಟೈಮ್ಗೆ ಅದನ್ನ ಆಹಾರವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಅದು ಸಿಕ್ಕಿಲ್ಲ ಅಂದಾಗ ಬೇರೆ ಯಾರಾದ್ರೂ ಆಹಾರ ತಗೊಂಡು ಹೋಗ್ತಾ ಇದ್ರೆ, ಯಾರಾದ್ರೂ ಕೈಯಲ್ಲಿ ಏನಾದ್ರು ಇಟ್ಕೊಂಡು ಹೋಗ್ತಿದ್ರೆ, ಪ್ಲಾಸ್ಟಿಕ್ ಇಟ್ಕೊಂಡು ಹೋಗ್ತಿದ್ರೆ, ಅದನ್ನ ಕಿತ್ಕೊಂಡು ಅಟ್ಯಾಕ್ ಮಾಡಕ್ ಹೋಗುತ್ತೆ ನಾವು. ಇದರಿಂದ ಅದನ್ನ ಆಹಾರ ಕೊಡೋದನ್ನ ನಿಲ್ಲಿಸ್ಬೇಕು. ಒಂದ್ ವೇಳೆ ಪ್ರೀತಿ ಇದ್ರೆ ನಮ್ ಸಾರ್ವಜನಿಕರು ಒಂದು ಬೀದಿ ನಾಯಿಯನ್ನ ಸಾಕಿ ಅದಕ್ಕೆ ಒಂದು ಟ್ರೈನಿಂಗ್ ಮಾಡಿಸ್ಕೊಳ್ಳಿ, ಒಂದು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ, ಅದನ್ನ ಜತನದಿಂದ ಸಾಕ್ಬೋದಲ್ಲ. ಹೌದು. ಸೊ ಆತರ ಇದ್ದಾಗ ಬೇರೆ ಆಹಾರ ಕೊಡೋದ್ ಬದಲಾಗಿ ತಾವೇ ಒಂದು ಬೀದಿ ನಾಯಿನ ಸಾಕುವಂತದ್ದು ಮಾಡಬೇಕಾಗತ್ತೆ. ಈ ಆಹಾರ ಕೊಟ್ರೆ ಅವುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ನಾವೇ ಆಹಾರ ಕೊಟ್ಟು ಅವುಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ದಂಗ. ಹೌದು. ಸೊ ಅದಕ್ಕೆ ಒಂದು ವೇಳೆ ಇಂಥ ಬೀದಿ ನಾಯಿ ಕಂಡಾಗ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ, ಪುರಸಭೆ ಆಗಿರ್ಬೋದು, ಪಶುವೈದ್ಯಕೀಯ ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಮಾಹಿತಿ ತಿಳಿಸ್ಬೇಕು ಈ ಏರಿಯಾದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಿದೆ ಅನ್ನುವುದನ್ನ ಮಾಡಬಹುದು. ಸೊ ಆಗ ಅವ್ರು ಏನ್ ಮಾಡ್ತಾರೆ, ಇದಕ್ಕೆ ಆಪರೇಷನ್ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ನಾಯಿ ಇದೆ ಅನ್ನೋದಾದ್ರೆ ಮರಿ ಆಗದಂಗೆ ಆಪರೇಷನ್ ಮಾಡಿ ಇಟ್ಕೊಳ್ಬಹುದು, ಲಸಿಕೆ ಮಾಡಿ ಇಟ್ಕೊಳ್ಬಹುದು. ಒಂದ್ ವೇಳೆ ಆಪರೇಷನ್ ಮಾಡದೆ ಮರಿ ಹಾಕ್ಬಿಡ್ತು ಅಂದ್ರೆ ಆ ಮರಿಯನ್ನ ಯಾರಿಗಾದ್ರೂ ನಿಮ್ಮ ಸ್ನೇಹಿತರು ಕೊಡಿ, ಒಟ್ಟಿಗೆ ಬೀದಿ ನಾಯಿ ಮಾಡಬೇಡಿ, ಬೀದಿಗೆ ಬಿಡಬೇಡಿ ನಿಮ್ಮ ಸ್ನೇಹಿತರು ಕೊಡಿ, ಪ್ರೀತಿಯಿಂದ ಸಾಕ್ತಾರಲ್ಲ ಅದ್ರ 100% ನಮ್ಗೆ ಮಾನಸಿಕ ರೋಗಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಿರ್ತಾರೆ, ಮಾನಸಿಕ ರೋಗದಿಂದ ಮುಕ್ತರಾಗ್ತಾರೆ. ಸೊ ಈಗ ವಯೋವೃದ್ಧರಲ್ಲಿ ನಾಯಿಗಳು ಹೆಚ್ಚು ಆಸರೆ ಆಗಿವೆ, ಹೆಚ್ಚು ಫ್ರೆಂಡ್ಲಿ ಆಗಿವೆ, ಮಾನಸಿಕ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ತಿದೆ. ಅದರಿಂದ ಈ ಸಾರ್ವಜನಿಕರುಗಳಿಗೆ ಹೇಳೋದು ಇಷ್ಟೇ, ನಮ್ಗೆ ಈ ಬೀದಿ ನಾಯಿಗಳಿಗೆ ಆಹಾರ ಕೊಡಕ್ ಹೋಗ್ಬೇಡಿ. ಯಥೇಚ್ಛ ಬೀದಿ ನಾಯಿಗಳ ಕಂಡಾಗ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಿ, ಮತ್ತೆ ಬೀದಿ ನಾಯಿಗಳ ಹಿಡಿಯಕ್ ಬಂದಂತ ಸಿಬ್ಬಂದಿಗಳಿಗೆ ಸಹಕಾರ ಕೊಡಿ. ಇದು ನನ್ನ ಒಂದು ಸಲಹೆ ಸರ್. ಇನ್ನು 28ನೇ ತಾರೀಕು ಏನು ವಿಶ್ವ ರೇಬಿಸ್ ದಿವಸ ಇದೆಯಲ್ಲ, ಇದನ್ನ ಹೇಗೆ ಇಲಾಖೆ ಆಚರಣೆಯನ್ನ ಮಾಡ್ತಾ ಇದೆ ಸರ್? 28ನೇ ತಾರೀಕು ವಿಶ್ವ ರೇಬಿಸ್ ದಿನವನ್ನ ನಾವು ಎಲ್ಲಾ ನಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ಉಚಿತವಾಗಿ ರೇಬಿಸ್ ಲಸಿಕೆ ಹಾಕುವ ಕಾರ್ಯಕ್ರಮದ ಮುಖಾಂತರ ಉದ್ಘಾಟನೆ ಮಾಡಿ ಜಿಲ್ಲೆಯಾದ್ಯಂತ 40-50 ಸಾವಿರ ನಾಯಿಗಳಿಗೆ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇರುತ್ತೆ ನಮಗೆ, ಅದನ್ನ ನಾವು ಆನ್ಲೈನ್ ರೆಕಾರ್ಡ್ ಮಾಡ್ತಿದ್ದೀವಿ. ಆನ್ಲೈನ್ ಅಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ನಾವು ರೇಬಿಸ್ ಅನ್ನ ಲಸಿಕೆ ಹಾಕಿದ್ವಿ ಆ ಜಿಯೋ ಟ್ಯಾಗ್ ಅನ್ನ ಮಾಡಿ ಆ ಭಾಗದಲ್ಲಿ ಎಷ್ಟು ಲಸಿಕೆ, ಈಗ ಮುಂದಿನ ವರ್ಷದಲ್ಲಿ ನಮ್ಗೆ ಈ ಭಾಗದಲ್ಲಿ ನಾಯಿ ಹೆಚ್ಚು ಲಸಿಕೆ ಹಾಕಿದ್ದೀವಿ ಅನ್ನುವ ಮಾಹಿತಿಯನ್ನ, ಆ ಡೇಟಾವನ್ನ ನಾವು ತಗೊಳ್ತೀವಿ. ಸೊ ಹಾಗಾಗಿ ಪ್ರತಿ ವಾರಕ್ಕೊಮ್ಮೆ ನಾವು ಆನ್ಲೈನ್ ಅಲ್ಲಿ ಡೇಟಾವನ್ನ ಎಂಟರ್ ಮಾಡ್ತಾ ಹೋಗ್ತಿದೀವಿ. ಈ ಲಸಿಕೆ ಇದೆಯಲ್ಲ, ಇದು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ವರೆಗೂ ಕೂಡ ಇರುತ್ತೆ. ಒಂದು ತಿಂಗಳ ಕಾಲ ಉಚಿತವಾಗಿ ಲಸಿಕೆ ಕಾರ್ಯಕ್ರಮ ಇರುತ್ತೆ ಸರ್. ಇದರಲ್ಲಿ ಹೆಚ್ಚಿನಾಗಿ ಸಾರ್ವಜನಿಕರು ಭಾಗಿಯಾಗಬೇಕು, ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂತ ಸಾಕು ನಾಯಿಗಳಲ್ಲದೆ ಬೀದಿ ನಾಯಿಗಳಿಗೆ ಯಾವ ರೀತಿ ನಾವು ಒಂದು ಕಮ್ಯುನಿಟಿ ಸರ್ವಿಸ್ ಅನ್ನ ಮಾಡಬಹುದು, ಈ ರೋಗ ತಡೆಗಟ್ಟಬಹುದು. ಈಗ ನಮ್ಗೆ ಈ ರೋಗವನ್ನ 2030ಕ್ಕೆ ನಾವು ಜೀರೋ ಮಾಡಬೇಕು ಅಂತ ಸರ್ಕಾರ ಒಂದು ಗುರಿಯನ್ನ ಹಾಕೊಂಡಿದೆ ಸರ್. ಇದರಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ಒಂದು ಗ್ಲೋಬಲ್ ಅಲಯನ್ಸ್ ಫಾರ್ ರೇಬಿಸ್ ಕಂಟ್ರೋಲ್ GARC 2007ರಲ್ಲಿ ಈ ಸೆಪ್ಟೆಂಬರ್ 28ರ ವಿಶ್ವ ರೇಬಿಸ್ ದಿನವನ್ನ ಆಚರಣೆ ಮಾಡಬೇಕು ಅಂತ GARC ಬಂದು, ಅದರ ಉದ್ದೇಶನೇ ಇಷ್ಟು, ಇದನ್ನ ಎಲಿಮಿನೇಟ್ ಮಾಡಬೇಕು. ಈಗ ಆಲ್ರೆಡಿ ಜಪಾನು, UK, ನ್ಯೂಜಿಲ್ಯಾಂಡ್ ಇವೆಲ್ಲ ಜೀರೋ ರೇಬಿಸ್ ಇದೆ. ಸೊ ನಾವು ಈ ತರ ಒಂದು ಮುಕ್ತ ಆಗಬೇಕು ಅನ್ನುವ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಿದ್ದೀವಿ ಸರ್. ಹೀಗೆ ಈ ಒಂದು ವಿಶ್ವ ರೇಬಿಸ್ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಲಿಕ್ಕೆ ಇಲಾಖೆ ಕಾರ್ಯಸನ್ನದ್ಧವಾಗಿದೆ. ಈಗ ಏನು ತಾವು ಉಚಿತವಾಗಿ ಲಸಿಕೆಯನ್ನ ಕೊಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಈಗ ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 28 ಏನು ಪ್ರಚಾರದ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಇದಕ್ಕೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಅಂತ ಹೇಳಿ ತಾವು ನಿರೀಕ್ಷೆ ಮಾಡ್ತೀರಿ? ಸರ್, ಇದರಲ್ಲಿ ನಾನು, ನೀವು, ಕಮ್ಯುನಿಟಿ, ಈ ಮೂವರೂ ಕೂಡ ಕೂಡಿದಾಗ ಇದರಲ್ಲಿ ಒನ್ ಹೆಲ್ತ್ ಪ್ರೋಗ್ರಾಮ್ ಅಂತ ಬರುತ್ತೆ ನಮಗೆ. ಹೌದು, ಈಗ ಒನ್ ಹೆಲ್ತ್ನಲ್ಲಿ ಪ್ರಾಣಿಗಳಿಗೆ, ಮನುಷ್ಯರಿಗೆ ಮತ್ತು ಪರಿಸರಕ್ಕೆ, ಈ ಮೂರೂ ಸೇರಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಸಾರ್ವಜನಿಕರ ಸಹಭಾಗಿತ್ವ ಅತಿ ಮುಖ್ಯ. ಹೌದು, ಅವರಲ್ಲಿ ಅರಿವು ಇಲ್ಲದಿದ್ರೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಆಗಲ್ಲ. ಸಾಧ್ಯವಿಲ್ಲ. ಸೊ ಹಾಗಾಗಿ ಎಲ್ಲಾ ಕಡೆ ನಿಮ್ಮ ಆಕಾಶವಾಣಿ ಮುಖಾಂತರ ನಾನು ಕೇಳ್ಕೊಳ್ತಾಗ ಇಷ್ಟ ಒಂದು, ಮತ್ತೆ ಪತ್ರಿಕೆಗಳ ಮುಖಾಂತರ, ಎಲ್ಲೆಲ್ಲಿ ಸಭೆ ಸಮಾರಂಭಗಳಾಗ್ತದೆ ಅದ್ರ ಮುಖಾಂತರ ಎಲ್ಲಾ ಕಡೆ ಈ ಒಂದು ಪ್ರಚಾರ ಕಾರ್ಯಗಳನ್ನ ನಮ್ಮ ಸಿಬ್ಬಂದಿ ತಂಡೋಪತಂಡವಾಗಿ ಮಾಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಹೀಗಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಸ್ಪಂದಿಸಬೇಕು, ತಮ್ಮ ಸಾಕು ಪ್ರಾಣಿಗಳೇನಿದ್ದಾವೋ ಅವುಗಳಿಗೆ ಲಸಿಕೆಯನ್ನ ಹಾಕಿಸಿಕೊಳ್ಳುವ ಮೂಲಕ ಸಹಕರಿಸಬೇಕಾಗುತ್ತೆ. ಇನ್ನು ಮನುಷ್ಯರಿಗೂ ಕೂಡ ಲಸಿಕೆ ಇದೆ. ಬಹಳ ವಿಶೇಷವಾಗಿ ಇಲಾಖೆಯಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ದಾರೋ ಇವರು ಕೂಡ ಲಸಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ಏನಾದರೂ ಕಾರ್ಯಕ್ರಮ ಇದೆಯಾ? ಸರ್, ಖಂಡಿತ. ಈಗ ನಮಗೆ ವಿಶ್ವ ರೇಬಿಸ್ ದಿನದಂದೇ ನಾವೇನ್ ಮಾಡ್ತಿದೀವಿ ಅಂದ್ರೆ, ನಮ್ಮ ಸಿಬ್ಬಂದಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ, ಯಾರು ನಮ್ಮ ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳಿದ್ದಾರೆ ಅವರಿಗೆ ವರ್ಷಕ್ಕೆ ಒಮ್ಮೆ ಸೊ ಈ ರೇಬಿಸ್ ಲಸಿಕೆಯನ್ನ ಹಾಕಿಸ್ಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಅವ್ರಿಗೂ ಕೂಡ ಲಸಿಕೆಯನ್ನು ಹಾಕ್ಸ್ತಾ ಇದೆ. ಈಗ ಇತ್ತೀಚೆಗೆ ಲಸಿಕೆಗಳ ಉಚಿತ ಇಲ್ಲ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅಂತ ಕಂಡು ಬಂದಿದೆ. ಹಾಗಾಗಿ ಅದನ್ನ ನಮ್ಮ ಜಿಲ್ಲಾ ಪಂಚಾಯತಿ ಒಂಟಾನದಿಂದ ಖರೀದಿಸಿ ಹಾಕಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ರೇಬಿಸ್ ಅನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಈ ಬೀದಿ ನಾಯಿಗಳನ್ನ ನಿಯಂತ್ರಣವನ್ನ ಮಾಡತಕ್ಕಂಥದ್ದು ಕೂಡ ಬಹಳ ಒಂದು ಮುಖ್ಯ ಕಾರ್ಯಕ್ರಮ ಆಗಿರುತ್ತೆ. ಅದನ್ನ ತಾವು ಒಂದು ಸಮರೋಪಾದಿಯಲ್ಲಿ ಈ ಸಾಲಿನಲ್ಲಿ ಮಾಡ್ತಾ ಇದ್ದೀರಾ. ಈ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಬಿಸ್ಸಿನ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಹಾಗೂ ರೇಬಿಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಹೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು? ಸರ್, ನನ್ನ ಮೊಬೈಲ್ ಸಂಖ್ಯೆ 9448407118. ಮತ್ತೊಮ್ಮೆ ಹೇಳ್ತೇನೆ, 9448407118 ಸಂಖ್ಯೆಗೆ ನನ್ನನ್ನು ಸಂಪರ್ಕಿಸಬಹುದು, ಅಥವಾ ಸ್ಥಳೀಯ ನಮ್ಮ ಪಶುವೈದ್ಯಾಧಿಕಾರಿಗಳನ್ನ ಅಥವಾ ಪಶು ಆಸ್ಪತ್ರೆಗಳನ್ನ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ, ತಮ್ಮ ಆಕಾಶವಾಣಿಯ ಮುಖಾಂತರ ನನಗೆ ಅವಕಾಶ ಕೊಟ್ಟಂತ ತಮ್ಮಗೂ ವಂದನೆ ಹೇಳಿ ನನ್ನ ನಮಸ್ಕಾರವನ್ನು ಹೇಳ್ತೇನೆ. ಒಳ್ಳೆಯದು ಡಾಕ್ಟರ್ ಬಿ ಕೆ ರಮೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿವಸದ ಅಂಗವಾಗಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಹೇಗೆ ಅನುಷ್ಠಾನವನ್ನ ಮಾಡ್ತಾ ಇದೆ, ಇದಕ್ಕೆ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ, ಅದರಲ್ಲೂ ಕೂಡ ಈ ಬೀದಿ ನಾಯಿಗಳ ಹೆಚ್ಚಳ ಮತ್ತು ಅವುಗಳ ಹಾವಳಿಯನ್ನು ತಡೆಯುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಇವತ್ತಿನ ಸಂಚಿಕೆಯಲ್ಲಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೇಬಿಸ್ ವಿರುದ್ಧದ ಜಾಗೃತಿ ಕಾರ್ಯಕ್ರಮ ಕುರಿತಂತೆ ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಸಾಗತವಳ್ಳಿ ಗ್ರಾಮದ ಕೃಷಿಕ ಎಸ್ಜಿ ರಾಮಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಸಾಗತವಳ್ಳಿ ಗ್ರಾಮದ ಎಸ್ಜಿ ರಾಮಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಮಮೂರ್ತಿ ಅವರಿಗೆ. ನಮಸ್ಕಾರ ರಾಮಮೂರ್ತಿ ಅವರ, ಎಷ್ಟು ವಯಸ್ಸು ತಮಗೆ? ನನಗೆ ಈಗ 48 ವರ್ಷ ವಯಸ್ಸು. ಏನು ಓದಿದ್ರಿ ತಾವು? ನಾನು BA LLB 23 ವರ್ಷಗಳಿಂದ ಚನ್ನರಾಯಪಟ್ಟಣದಲ್ಲಿ ವಕೀಲನಾಗಿ ಕೆಲಸ ಮಾಡುತ್ತಿದ್ದೇನೆ. ಎಲ್ಲಿ ಮಾಡಿದ್ರಿ LLB ನ? ನಾನು ಮೈಸೂರು JSS ಲಾ ಕಾಲೇಜಿನಲ್ಲಿ ಮಾಡಿದ್ದೀನಿ. ಈ ಕೃಷಿ ಬಗ್ಗೆ ಯಾಕಷ್ಟು ವಿಶೇಷವಾದಂತಹ ಆಸಕ್ತಿ? ಅಂದ್ರೆ ನಾನು ಕೃಷಿ ಕುಟುಂಬಕ್ಕೆ ಸೇರಿದ್ದೀನಿ, ಮತ್ತೆ ಬಾಲ್ಯದಿಂದಲೂ ಕೂಡ ಬಹಳ ಆಸಕ್ತಿ ಅದ್ರ ಬಗ್ಗೆ. ಒಂದು ಬೆಳೆ ಬೆಳಿಬೇಕು, ಕಬ್ಬು ಬೆಳಿಬೇಕು, ಆಲೂಗಡ್ಡೆ ಬೆಳಿಬೇಕು, ವಿವಿಧ ರೀತಿಯ ತರಕಾರಿಗಳನ್ನ ಬೆಳಿಬೇಕು ಅಂತಕ್ಕಂತ ಮಹತ್ತರ ಆಸೆಯಿಂದ ನಾವು ವಿದ್ಯಾರ್ಥಿ ದಶೆಯಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೆ. ಎಷ್ಟು ಜಮೀನು ಇದೆ ನಿಮಗೆ? ನಮ್ಗೆ ಒಟ್ಟು 3.5 ಎಕರೆ ಜಮೀನು ನಮ್ಮ ಗ್ರಾಮದಲ್ಲಿ ಇದೆ. ತಂದೆಯವ್ರ ಕಾಲಕ್ಕೆ ಏನೇನು ಬೆಳಿತಾ ಇದ್ರು? ನಮ್ಮ ತಂದೆಯವರು ಇದ್ದಾಗ ಕಬ್ಬು ಬೆಳೀತಾ ಇದ್ವು, ಆಲೂಗೆಡ್ಡೆ, ಎಲ್ಲಾ ರೀತಿ ತರಕಾರಿಗಳನ್ನು ಕೂಡ ಬೆಳೀತಾ ಇದ್ವು. ಒಂದು 200 ತೆಂಗಿನ ಮರಗಳು ಸಹ ಇದಾವೆ ನಮ್ಗೆ. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಹಂತ ಹಂತವಾಗಿ ಏನೇನು ಬದಲಾವಣೆಗಳನ್ನ ನಿಮ್ಮ ಕೃಷಿ ಭೂಮಿಯಲ್ಲಿ ಮಾಡಿದ್ರಿ? ನಾವು ಮುಂಚೆ ಮಾಡ್ತಿದ್ದಾಗ ಎಲ್ಲಾ ಲೇಬರ್ ಪ್ರಾಬ್ಲಮ್ ಇರ್ತಿಲ್ಲ, ಎಲ್ಲಾ ಕಾರ್ಮಿಕರು ನಮ್ಗೆ ಸಿಗ್ತಾ ಇದ್ರು ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿ ಪ್ರತಿಯೊಂದಕ್ಕೂ ಕೂಡ. ನಂತರ ಇತ್ತೀಚಿನ ದಿನಗಳಲ್ಲಿ ನಾವುಗಳು ಕಾರ್ಮಿಕರ ಸಮಸ್ಯೆ ಎದುರಾದಾಗೆ ಯಾಂತ್ರೀಕರಣದ ಮೇಲೆ ನಾವು ಮೊರೆ ಹೋದ್ವು. ನನ್ನ ಹತ್ರ ಉಳಿದಕ್ಕೆ ಮತ್ತೆ ಬ್ರಷ್ ಕಟರ್ಸ್ಗಳು, ಮಲ್ಟಿಪರ್ಪಸ್ ವೀಡರು, ಡಿಗ್ಗರು, ಎಲ್ಲಾ ರೀತಿ ಯಾಂತ್ರೀಕರಣಗಳನ್ನು ಕೂಡ ನಾನು ಬಳಸ್ಕೊಂಡು ಜಮೀನನ್ನ ಮಾಡ್ತಾ ಇದ್ದೇನೆ. ತೆಂಗು ತಂದೆಯವ್ರ ಕಾಲದಲ್ಲಿ ಹಾಕಿದ್ದ ಅಥವಾ ನೀವ್ ಹಾಕಿದ್ದ ಹೇಗೆ? ಇಲ್ಲ, ನಮ್ಮ ತಂದೆಯವ್ರ ಕಾಲದಲ್ಲಿ ಹಾಕಿದ್ದು. ಎಷ್ಟು, 200 ಗಿಡ ಇದೆ ಅಂತ ಹೇಳಿದ್ರಿ? ಹೌದು. ಏನು ಆರೈಕೆ ಮಾಡ್ತಿದ್ರ ತೆಂಗಿಗೆ? ತೆಂಗಿಗೆ ನಾವು ಪ್ರತಿ ವರ್ಷ ಹಿಂಗಾರಿನಲ್ಲಿ ಮುಂಗಾರಿನಲ್ಲಿ ಮನೆ ಗೊಬ್ಬರ ಹಾಕ್ತಿವಿ. ಒಂದ್ 4 ಮಂತ್ರಿ 5 ಮಂತ್ರಿ ಮನೆ ಗೊಬ್ಬರ ಹಾಕ್ತಿವಿ. ಒಂದ್ 5-5 ಕೆಜಿ ಬೇವಿನ ಹಿಂಡಿ, ಪೊಟ್ಯಾಶು ಎಲ್ಲ ಹಾಕ್ತಿವಿ. ಜೊತೆಗೆ ನಮ್ಮ ಹತ್ರ ಒಂದು ಚಾಪ್ ಕಟರ್ ಅಂತ ಇದೆ, ಎಲೆಕ್ಟ್ರಿಕ್ ಯೂಸ್ ಮಾಡಿ ಅದರಲ್ಲಿ ಏನ್ ಸಿಗ್ತದೆ, ತೆಂಗಿನ ತ್ಯಾಜ್ಯಗಳು ಮತ್ತೆ ಅಡಿಕೆ ತ್ಯಾಜ್ಯಗಳು, ಯಾವ್ದು ಹಸಿರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ತ್ಯಾಜ್ಯ ಸಿಕ್ಕಿದ್ರು ಕೂಡ ಅದನ್ನ ಪುಡಿ ಮಾಡಿ ಅದರಲ್ಲಿ ಅದನ್ನ ಮತ್ತೆ ಮಲ್ಚಿಂಗ್ ಮಾಡ್ಬಿಡ್ತೀವಿ, ಭೂಮಿಗೆ ಸೇರಿಸ್ಬಿಡ್ತೀವಿ. ಇದರಿಂದ ಎರೆಹುಳು ಉತ್ಪತ್ತಿಯಾಗಿ ನಮ್ಮ ಭೂಮಿ ಬಹಳ ಚೆನ್ನಾಗಿ ಸಾವಯವವಾಗಿರ್ತದೆ. 200 ತೆಂಗಿನ ಗಿಡದಿಂದ ಎಷ್ಟು ಕಾಯಿ ಸಿಗ್ತಾ ಇದೆ ನಿಮಗೆ? ನಮಗೆ ವಾರ್ಷಿಕ ಒಂದು 25,000 ಕಾಯಿ ನಮಗೆ ದೊರಕ್ತಾ ಇದೆ. ಎಲ್ಲ ಕೊಬ್ಬರಿ ಮಾಡ್ಬಿಡ್ತೀರಿ? ಎಲ್ಲ ಕೊಬ್ಬರಿ ಮಾಡಿದೀವಿ, ಶೆಡ್ ಮಾಡಿದೀವಿ. ಒಂದು 30,000 ಹಿಡಿಯುವಂತ ತೋಟದತ್ತನೇ ಶೆಡ್ ಇದೆ, ಅದರಲ್ಲಿ ಎಲ್ಲ ತುಂಬಿಕೊಂಡು ಮಾಡ್ಕೋತೀವಿ. ಮೊದ್ಲಿಂದಲೂ ಕೊಬ್ಬರಿನೇ ಮಾಡ್ತೀರಾ? ಹೌದು, ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಾವು ಕೊಬ್ಬರಿನೇ ಮಾಡೋದು. ಕಾಯಿ ಸುಲಿದು ಮಾರ್ತಕ್ಕಂತ ಇದು ಗೊತ್ತಿಲ್ಲ ನಮ್ಗೆ. ಯಾಕೆ ಕಾಯಿನ ಮಾರಾಟವನ್ನ ಯಾಕೆ ಮಾಡೋದಿಲ್ಲ? ಅದೇನೋ ನಮ್ಗೆ ಮುಂಚೆಯಿಂದನೂ ಕೂಡ ಕೊಬ್ಬರಿ ಹಾಕಿ ಅಭ್ಯಾಸ, ಕಾಯಿ ಮಾರೋದು ನಮ್ಗೆ ಅಷ್ಟು ಅದ್ರ ಬಗ್ಗೆ ಅಭ್ಯಾಸ ಇಲ್ಲ. ಕೊಬ್ಬರಿ ಸ್ವಲ್ಪ ಲಾಭದಾಯಕ ಅಲ್ವಾ ತೆಂಗಿನ ಕಾಯಿಗೆ ನಾವು ಹೋಲಿಸ್ಕೊಂಡಾಗ? ಇತ್ತೀಚಿನ ದಿನಗಳಲ್ಲಿ ಕೊಬ್ಬರಿಗೆ ಒಳ್ಳೆ ಬೆಲೆ ಬಂದಿರೋದ್ರಿಂದ ರೈತರಿಗೂ ಕೂಡ ಬಹಳ ಅನುಕೂಲ ಆಗಿದೆ. ಫಸಲು ಹೇಗಿದೆ ತೆಂಗಿಂದು? ತೆಂಗಿಂದು ಪರವಾಗಿಲ್ಲ, ಚೆನ್ನಾಗಿದೆ. ಆದ್ರೆ ಈ ರಸ ಸೋರೋದು, ಸ್ಟೆಮ್ ಬ್ಲೀಡಿಂಗ್ ಅನ್ನೋದೊಂದು ಕಾಯಿಲೆ ಬಂದ್ಮೇಲೆ ಸುಮಾರು ವರ್ಷ ಅದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಆದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನಂಬಿಕೆಯಲ್ಲಿ. ಆದ್ರೂ ತೋಟಗಾರಿಕಾ ಇಲಾಖೆಯವರು ಕೆಲವು ಸರಿ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾಂಟ್ ಆಫ್ ಅನ್ನೋದು ಅದನ್ನ ಬೇರಿಗೆ ಇಂಜೆಕ್ಟ್ ಮಾಡಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಮತ್ತೆ ಬೇವಿನ ಹಿಂಡಿ ಹಾಕಿ ಅಂತೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಇದರಿಂದ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದೀವಿ. ಎಷ್ಟು ಸಾರಿ ಕೊಡ್ತಾರೆ ಬೇವಿನ ಹಿಂಡಿ, ಕಾಂಟ್ ಆಫ್ ಇದೆಲ್ಲ? ವರ್ಷಕ್ಕೆ 1-2 ಬಾರಿ ನಾವು ಅದನ್ನ ಕೊಡ್ತೀವಿ. ಕೊಡ್ತಾ ಇರೋದ್ರಿಂದ ಸ್ವಲ್ಪ ಈಗ ಕಂಟ್ರೋಲ್ ಆಗುತ್ತೆ, ಈಗ ಸ್ವಲ್ಪ ಪರವಾಗಿಲ್ಲ. ಕೊಬ್ಬರಿ ಮಾಡ್ಲಿಕ್ಕೆ ಒಂದು ಶೆಡ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ, ಈ ತರ ಶೆಡ್ ಮಾಡ್ಕೊಳ್ಳೋದ್ರಿಂದ ಏನ್ ಅನುಕೂಲ, ಹೇಗೆ ಮಾಡ್ಕೊಂಡಿದಾರ, ಎಷ್ಟು ಖರ್ಚಾಯ್ತು ಅದ್ರ ಬಗ್ಗೆ ಹೇಳಿ? ಶೆಡ್ ಮಾಡ್ಕೊಳ್ಳೋದು ಯಾತಕ್ಕಪ್ಪ ಅಂದ್ರೆ, ಈಗ ಮುಂಚೆ ನಾವು ಕೆಡವಿರ್ತಕ್ಕಂಥ ಕಾಯಿಗಳನ್ನ ಊರಿನ ಒಳಗಿನ ಅಟ್ಟಕ್ಕೆ ನಾವು ನಮ್ಮ ಮನೇಲಿ ಅಟ್ಟ ಇತ್ತೆ ಒಂದು. ಆ ಅಟ್ಟಕ್ಕೆ ಅದನ್ನ ತಗೊಂಡೋಗಿ ಮಾಡಿ ಲೇಬರ್ ಕಾಸ್ಟ್ ತುಂಬಾ ಬೀಳೋದು ನಮ್ಗೆ. ಜೊತೆಗೆ ಈ ಸಾಗಾಣಿಕೆ ವೆಚ್ಚ ಜಾಸ್ತಿ ಇರೋದ್ರಿಂದ ಇವತ್ತಿನ ದಿನಗಳಲ್ಲಿ ಕಾರ್ಮಿಕರ ಕೊರತೆನೂ ಬಹಳ ಇದೆ. ಹಂಗಾಗಿ ಇಲ್ಲೇ ಶೆಡ್ ಮಾಡಿದ್ರೆ, ಜೊತೆಗೆ ಒಬ್ರು ಆಳು ಇದ್ರೆ ಸಾಕು. ನನ್ನ ಹತ್ರ PST ಪವರ್ ಟಿಲ್ಲರ್ ಇದೆ, ಟ್ರಾಲಿನೂ ಕೂಡ ಇದೆ. ಅದರಲ್ಲೇ ನಾವು ನಮ್ಮ ತೋಟದಲ್ಲೆಲ್ಲ ನಾವು ಓಡಾಡ್ಲಿಕ್ಕೆ ರೋಡ್ಗಳ ವ್ಯವಸ್ಥೆನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. 13 ರೋಡ್ ಕೊಟ್ಟಿರೋದ್ರಿಂದ ಒಂದು ಟಿಲ್ಲರ್ನಲ್ಲೇ ನಾವು ಅದನ್ನ ಸಾಗಾಣಿಕೆ ಮಾಡ್ಕೊಂಡು ಶೆಡ್ಡಿಗೆ ತುಂಬತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು ವರ್ಷದಲ್ಲಿ ಎಷ್ಟು ಬ್ಯಾಚು ಕೊಬ್ಬರಿ ಹಾಕತ್ರಿ? ಒಂದು ವರ್ಷದಲ್ಲಿ 5-6 ಬ್ಯಾಚು ಕೊಬ್ಬರಿ ಇರ್ತದೆ ನಮ್ಮ. ಒಂದು 3 ತಿಂಗಳಿಗೆ ಒಂದ್ಸರಿ ಕಾಯಿ ಕೆಡುತ್ತೀರಿ? ಹೌದು, 3 ತಿಂಗಳು. ಒಂದೊಂದ್ಸರಿ ಎಷ್ಟು ಸಿಗ್ಬಹುದು ಅಂದಾಜು? ಒಂದೊಂದ್ಸಲಿ 3,000 ಬೀಳುತ್ತೆ, ಒಂದ್ಸಲಿ 6,000 ಬೀಳುತ್ತೆ. ಡಿಪೆಂಡ್ಸ್ ಯಾವ ತರ ನಾವು ಆರೈಕೆ ಮಾಡ್ತೀವಿ ಅದ್ರ ಮೇಲೆ ಬೀಳ್ತದೆ. ಕಾಯಿನ ತುಂಬಿದ ಎಷ್ಟು ದಿವಸಗಳ ನಂತರ ಅಥವಾ ತಿಂಗಳುಗಳ ನಂತರ ಕೊಬ್ಬರಿ ಚೆನ್ನಾಗಿ ತಯಾರಾಗುತ್ತೆ? 12-13 ತಿಂಗಳು ಬೇಕಾಗುತ್ತೆ. ಈಗ ಅದನ್ನ ತೆಗೆದಾಗ ಮತ್ತೆ ಅದನ್ನ ಸುರಿಸಬೇಕು, ಒಡಿಸ್ಬೇಕು, ಈ ಕೆಲಸ ಎಲ್ಲ ಹೇಗೆ ಆಗ್ತಾ ಇದೆ? ಆಳುಗಳು ಸಿಗ್ತಾರೆ, ಬಂದು ಸುಲಿತಾರೆ. ಸುಲಿದ ನಂತರ ಅದನ್ನ ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಯಾವ ಮಾರ್ಕೆಟ್ ಉತ್ತಮ ಅಂತೀರ ನಿಮ್ ಪ್ರಕಾರ? ಚೆನ್ನಾಯಿಪಟ್ಟಣ RMCನಲ್ಲೇ ಇದೆಯಲ್ಲ ಕೊಬ್ಬರಿ ಮಂಡಿಗಳು, ಅಲ್ಲೇ ಮಾರಾಟ ಮಾಡ್ತೀವಿ. ಈ ಕೊಬ್ಬರಿ ಕೌಟ್ ಬರದಂಗೆ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಹೇಗೆ ಅದನ್ನ ನೋಡ್ಕೊಳ್ಳೋ ಸೂಕ್ತ ಅಂತೀರಿ? ಕೊಬ್ಬರಿ ಕೌಟ್ ಬರುತ್ತೆ ಅಂದ್ರೆ ಈ ಕಾಯಿಯನ್ನ ಕೆಡವತಕ್ಕಂತ ವ್ಯಕ್ತಿಗಳು ಎಳೆಗಾಯಿ ಕೆಡವ್ಬಿಟ್ರೆ ಕೌಟ್ ಬಂದ್ಬಿಡುತ್ತೆ. ಕಾಯಿ ಕೆಡಿಸುವ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ಕೆಡುವತಕ್ಕಂತ ವ್ಯಕ್ತಿಗೆ ನಾವು ಕೆಲವೊಂದು ಸೂಚನೆಗಳನ್ನು ಕೊಡಬೇಕು. ಆದಷ್ಟು ಒಳ್ಳೆ ಹಣ್ಣುಗಾಯಿಗಳನ್ನ ಕೆಡುವುದ್ರೆ ಕೌಟ್ ಬರ್ತಕ್ಕಂತ ಪ್ರಮಾಣ ಕಡಿಮೆ ಆಗ್ತದೆ. ಇದ್ರ ಜೊತೆಗೆ ಒಂದಷ್ಟು ಅಡಿಕೆನೂ ಹಾಕೊಂಡಿದ್ರಿ, ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಮತ್ತೆ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಈಗ ನಮ್ಮ ತೋಟದಲ್ಲಿ ಒಂದು 1.5 ಎಕರೆನಲ್ಲಿ ಒಂದು 800 ಅಡಿಕೆ ಗಿಡಗಳು ಇದಾವೆ. ಅವಕ್ಕೆ ಸುಮಾರು 7 ವರ್ಷ ಆಗಿದೆ. ಈಗ ಈ ಒಂದು 3 ವರ್ಷದಿಂದ ಫಲಕ್ ಬರ್ತಾ ಇದೆ, ಚೆನ್ನಾಗಿದೆ. ಅಡಿಕೆಗೂ ಕೂಡ ನಾವು ಸಾವಯವದಲ್ಲೇ ಗೊಬ್ಬರ ಪದ್ಧತಿಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ಯಾವ ತಳಿ ಹಾಕೊಂಡಿದ್ರಿ? ಹೊಸನಗರ ನಾಟಿ ಅಂತ ಇದು. ನಾನೇ ಅದು ಗೋಟನ್ನ ತಗೊಂಬಂದು ನಮ್ಮ ತೋಟದಲ್ಲಿ ಅದನ್ನ ಬೆಳೆಸಿ ನಾನೇ ನಾಟಿ ಮಾಡಿರು. ಎಷ್ಟಡಿ ಅಂತರಕ್ಕೆ ಹಾಕೊಂಡಿದ್ರಿ? 9 ಅಡಿ ಸಾಲಿಗೆ ಹಾಕಿದ್ವಿ. 9 ಅಡಿ ಅಂತರಕ್ಕೆ ಹಾಕೊಂಡಿದ್ರ. ಈಗ ತೆಂಗಿನ ಒಳಗಡೆನೆ ಅಡಿಕೆನೂ ಕೂಡ ಹಾಕೊಂಡಿದ್ರ, ಏನು ತೊಂದರೆ ಆಗ್ತಾ ಇಲ್ವಾ ಎರಡು ಬೆಳೆಗೂ? ಕೆಲವರು ಹಿರಿಯರು ಹೇಳ್ತಾರೆ, ತೆಂಗಿನೊಳಗೆ ಅಡಿಕೆ ಹಾಕಿದ್ರೆ ಬೇರುಗಳು ಹೆಣ್ಕೋತೇವೆ, ಒಂದಕ್ಕೊಂದಕ್ಕೆ ಪೈಪೋಟಿ ಬೀಳುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಮ್ಗಿನ್ನೂ ಅಷ್ಟು ಗೊತ್ತಿಲ್ಲ. ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಈಗ ಸದ್ಯಕ್ಕೆ ಇಳುವರಿನೂ ಕೂಡ ಚೆನ್ನಾಗಿ ಬರ್ತಾ ಇದೆ. ನೀವು ಅಡಿಕೆ ಗಿಡ ಏನು ಹಾಕಿದ್ರಲ್ಲ, ಅಡಿಕೆ ಗಿಡನ ಕೂಡ ನೀವು ಬಹಳ ಚೆನ್ನಾಗಿ ಆರೈಕೆ ಮಾಡಿದಿರಿ. ವರ್ಷದಲ್ಲಿ ಎಷ್ಟು ಸಾರಿ ಗೊಬ್ಬರ ನೀಡ್ತೀರಿ ಮತ್ತೆ ನೀರಿನ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ವಿವರವಾಗಿ ಹೇಳಿ. ಅಡಿಕೆ ಮತ್ತು ತೆಂಗಿಗೆ ಹಿಂಗಾರಿನಲ್ಲಿ ಒಂದ್ಸಲಿ, ಮುಂಗಾರಿನಲ್ಲಿ ಒಂದ್ಸಲಿ ಗೊಬ್ಬರವನ್ನು ಕೊಡ್ತೇವೆ. ನಂತರ ಡ್ರಿಪ್ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಎಲ್ಲಾ ಗಿಡಗಳಿಗೂ ಕೂಡ ಡ್ರಿಪ್ ವ್ಯವಸ್ಥೆ. ಒಂದು 200 ಗಿಡ ಬಾಳೆ ಇದೆ, ಬಾಳೆಗೂ ಕೂಡ ಡ್ರಿಪ್ ಅನ್ನೇ ಮಾಡಿದೀವಿ. ಅಡಿಕೆ ಮತ್ತು ತೆಂಗಿಗೆ ಪೂರಾ ಡ್ರಿಪ್ ಮುಖಾಂತರನೇ ನೀರನ್ನು ಸರಬರಾಜು ಮಾಡ್ತೇವೆ. ಪೂರ್ಣ ನೀರನ್ನ ಸರಬರಾಜು ಮಾಡ್ತೀರಿ? ಹೌದು ಅಲ್ವಾ. ಬೇರೆ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸ್ತೀರ? ಯಾಕೆಂತಂದ್ರೆ ಈಗ ಕಳೆ ಅನ್ನೋಂಥದ್ದು ದೊಡ್ಡ ಶತ್ರು ತರ ಆಗ್ಬಿಟ್ಟಿದೆ ನಮ್ಮ ಕೃಷಿಕರಿಗೆ. ಸಾಕಷ್ಟು ಕಳೆ ಬರುತ್ತೆ, ಕಳೆ ನಿರ್ವಹಣೆ ಇದನ್ನೆಲ್ಲ ಹೇಗ್ ಮಾಡ್ತಾ ಇದ್ರಿ? ಈಗ ಯಾಂತ್ರೀಕರಣದಲ್ಲೇ ನಾನು ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ ನನ್ನ ಹತ್ರ VST ಟಿಲ್ಲರ್ 13 HP ದು ಒಂದು ಪವರ್ ಟಿಲ್ಲರ್ ಇದೆ. ಅದಕ್ಕೆ ನಾನು 35,000 ರೂಪಾಯಿ ಕೊಟ್ಟು ಸ್ಲ್ಯಾಶರ್ ಅಂತ ಅಂದ್ರೆ ಕಳೆ ಹೊಡಿತಕ್ಕಂತ ಒಂದು ಯಂತ್ರ ಅದು, ಅದನ್ನ ಅಳವಡಿಸಿಕೊಂಡು ಅದ್ರ ಮುಖಾಂತರ ನಾನು ಕಳೆಯನ್ನು ತೆಗಿತಾ ಇದ್ದೀನಿ. ಜೊತೆಗೆ ಬದುಗಳಲ್ಲಿರ್ತಕ್ಕಂತ ಕಳೆಯನ್ನ ಬ್ರಷ್ ಕಟರ್ ಮುಖಾಂತರ ಅದನ್ನ ತೆಗಿತೀನಿ. ಈ ಯಾಂತ್ರೀಕರಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೀನಿ, ಅನೇಕ ತರದ ಯಂತ್ರಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಯಾಂತ್ರೀಕರಣಕ್ಕೆ ಯಾವಾಗ ಹೆಚ್ಚು ಒತ್ತನ್ನ ಕೊಟ್ಟ್ರಿ ಮತ್ತೆ ಅದರಿಂದ ಪ್ರತಿಯೊಂದು ಯಂತ್ರಗಳಿಂದಲೂ ಕೂಡ ಯಾವ ರೀತಿಯ ಕೆಲಸ ಮಾಡಿಸ್ತಿದ್ರಿ ಮತ್ತೆ ನಿಮ್ಗೆ ಏನೇನು ಅನುಕೂಲ ಆಗ್ತದೆ ಅನ್ನೋಂಥದ್ದನ್ನ ಹೇಳಿ. ಇವತ್ತಿನ ದಿನಗಳಲ್ಲಿ ನಾವು ರೈತರು ಯಾಂತ್ರೀಕರಣಕ್ಕೆ ಹೆಚ್ಚು ಮೊರೆ ಹೋಗ್ತಕ್ಕಂತ ಸಂದರ್ಭ ಬಂದಿದೆ. ಯಾಕೆಂದ್ರೆ ಇವತ್ತು ಕಾರ್ಮಿಕರ ಕೊರತೆ, ನಮಗೆ ಎದ್ದು ಕಾಣದೆ ಕಾರ್ಮಿಕರ ಕೊರತೆ. ಆಮೇಲಿಂದ ಅವರಿಗೆ ನಾವು ಕೊಡ್ತಕ್ಕಂತ ಒಂದು ಲೇಬರ್ ಕೂಡ ಜಾಸ್ತಿ ಇವತ್ತು. ಹಾಗಾಗಿ ನಾನು 0 ಕಲ್ಟಿವೇಶನ್ ನಲ್ಲಿ ತೋಟವನ್ನು ನಿರ್ವಹಣೆ ಮಾಡ್ತಿರೋದ್ರಿಂದ ನಾನು ಯಾಂತ್ರೀಕರಣ ಮುಖಾಂತರ ನಾನು ನನ್ನ ತೋಟವನ್ನು ನಿರ್ವಹಿಸ್ಕೋತೀನಿ. ಯಾವ್ಯಾವ ಯಂತ್ರಗಳನ್ನ ತಾವು ಇಟ್ಕೊಂಡಿದ್ದೀರಿ? ಈಗ ನನ್ನ ಹತ್ರ ಮಲ್ಟಿಪರ್ಪಸ್ ವೀಡರ್ ಅಂತ ಒಂದು ಉಳೋ ಯಂತ್ರ ಇದೆ. ಅದರಿಂದ ನಾನು ಪ್ರತಿದಿನ ಬೆಳಗ್ಗೆ 6:30 to 8:30 ಕೆಲಸವನ್ನ ಮುಗಿಸಿ ಅದರಲ್ಲಿ ಉತ್ತು ನಂತರ ನನ್ನ ಕಚೇರಿಯ ಕೆಲಸಕ್ಕೆ ನಾನು ಹೋಗ್ತೇನೆ. ಆಮೇಲಿಂದ ಈ ಚಾಪ್ ಕಟರ್ ಅಂತ 5 HP ನನ್ನ ಹತ್ರ ಒಂದು ಯಂತ್ರ ಇದೆ ಕರೆಂಟ್ ಇಂದು. ಅದರಲ್ಲಿ ನಾನು ಈ ಕೃಷಿ ತ್ಯಾಜ್ಯಗಳನ್ನೆಲ್ಲ ಪೌಡರ್ ಮಾಡಿ ಅದನ್ನ ಮತ್ತೆ ಭೂಮಿಗೆ ಮಲ್ಚಿಂಗ್ ಮಾಡ್ತೀನಿ. ನಂತರ ಈ ಗುಂಡಿ ಕೊರೆಯೋ ಮಿಷನ್ ಡಿಗ್ಗರ್ ಅಂತ ಒಂದಿದೆ ನನ್ನ ಹತ್ರ, ಅದನ್ನು ನಾನು ತೋಟದ ಕೆಲಸಕ್ಕೆ ಈ ಒಂದು ಬಾಳೆ ನೆಡೋದಾಗ್ಲಿ ಆಮೇಲಿಂದ ಅಡಿಕೆ ಗಿಡಗಳನ್ನ ನೆಡೋದಾಗ್ಲಿ ಏನಿದಾದ್ರೂ ಆ ಡಿಗ್ಗರ್ ಅನ್ನು ಉಪಯೋಗಿಸ್ಕೋತೀನಿ. ಅದರಲ್ಲಿ ಗುಂಡಿ ತಗೊಂಡು ಗಿಡಗಳನ್ನ ನಾಟಿ ಮಾಡ್ತೀರಿ? ಹೌದು ಅಲ್ವಾ. ಈ ಯಂತ್ರಗಳನ್ನೆಲ್ಲ ಇಲಾಖೆ ಮುಖಾಂತರ ಖರೀದಿ ಮಾಡಿದ್ರು ಅಥವಾ ನೀವೇ ಸ್ವಂತ ಖರೀದಿ ಮಾಡಿದ್ರು ಹೇಗೆ? ಪ್ರತಿಯೊಂದು ಯಂತ್ರಕ್ಕೂ ಕೂಡ ನಾನು ಸರ್ಕಾರಿ ಸಹಾಯಧನವನ್ನ ಪಡ್ಕೊಂಡಿದ್ದೀನಿ. ಅದು ಸರ್ಕಾರಿ ಸಹಾಯಧನವನ್ನ ಪಡ್ಕೊಂಡು ಕೂಡ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ವಕೀಲಿ ವೃತ್ತಿಯನ್ನ ಮಾಡ್ಕೊಂಡು ಜೊತೆಗೆ ಕೃಷಿಯನ್ನು ಮಾಡುವಂತದ್ದು ಕಷ್ಟ ಆಗ್ತಾ ಇಲ್ವಾ? ಕಷ್ಟ ಆಗುತ್ತೆ, ಆ ತರ ಅನ್ಕೋಬಾರದು ಅಷ್ಟೆ. ಇದು ನಮ್ಗೆ ಮುಂಚೆಯಿಂದಲೂ ಒಂಥರ ಕೃಷಿ ಕುಟುಂಬಕ್ಕೆ ಸೇರಿರೋದ್ರಿಂದ ನಮಗೆ ಕಷ್ಟ ಅಂತ ಅನ್ಸಲ್ಲ. ಎರಡನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ? ಎರಡನ್ನು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀರಾವರಿ ಸೌಲಭ್ಯ ಹೇಗೆ ಮಾಡ್ಕೊಂಡಿದ್ರಿ, ಏನಿದೆ ನಿಮ್ಗೆ? ನಮ್ಗೆ 2 ಬೋರ್ ಇದೆ, 2 ಬೋರ್ ನಲ್ಲೂ ಒಳ್ಳೆ ಉತ್ತಮ ರೀತಿ ನೀರ್ ಬರುತ್ತೆ. ಡ್ರಿಪ್ ನಲ್ಲೂ ಕೂಡ ನಾನು ಬೇಸಿಗೆನಲ್ಲಿ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ಕೊಡ್ತೀನಿ. ಕೆಲವು ಟೈಮು ಹಾಯಿಸ್ತೀವಿ ನೀರನ್ನ, ಹಾಯಿ ನೀರು ಮುಖಾಂತರ ಕೂಡ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನ ಕೊಡ್ತೀವಿ. ಈಗ ವಕೀಲಿ ವೃತ್ತಿ ಅದು ಕೂಡ ಒಂದು ರೀತಿಯ ಚಾಲೆಂಜಿಂಗ್ ಜಾಬ್ ಅಂತ ಹೇಳಿ ಸಾಮಾನ್ಯವಾಗಿ ಕರಿತೀವಿ, ಹೇಗಿದೆ ನಿಮ್ಮ ವಕೀಲಿಕೆ ವೃತ್ತಿ? ಇಲ್ಲ, ಚೆನ್ನಾಗಿದೆ. ವಕೀಲಿ ವೃತ್ತಿ ಜೊತೆಗೆ ಕೃಷಿಯನ್ನು ನಾನು ನಂಬಿಕೊಂಡಿರೋದ್ರಿಂದ ಎರಡನ್ನೂ ಸಮರ್ಪಕವಾಗಿ ನಾನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಹೇಳಿ, ಯಾಕೆ ಅಂತ ಅಂದ್ರೆ ಅನೇಕರಿಗೆ ಗೊತ್ತಿರೋದಿಲ್ಲ. ವಕೀಲರು ಅಂತ ಅಂದ್ರೆ ಯಾವಾಗಲೂ ಒಂದ್ಸರಿ ವಾದ ಮಾಡ್ತಾರೆ ಅನ್ನೋಂಥದ್ದು ಮಾತ್ರ ಸಾಮಾನ್ಯ ಜನರಿಗೆ ಗೊತ್ತಿರೋಂಥದ್ದು. ಪ್ರತಿ ದಿವಸ ಎಷ್ಟು ಸಮಯ ನೀವು ಕೆಲಸವನ್ನ ಮಾಡಬೇಕಾಗುತ್ತೆ, ಯಾವ್ಯಾವ ಮಾದರಿಯ ಕೆಲಸ ಇರುತ್ತೆ, ಎಲ್ಲೆಲ್ಲಿ ಕೆಲಸ ಇರುತ್ತೆ, ವಿವರವಾಗಿ ಹೇಳಿ. ಈಗ ವಕೀಲರು ಅಂದ್ಮೇಲೆ ನಾವು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನ ಪ್ರತಿದಿನ ನ್ಯಾಯಾಲಯದಲ್ಲಿ ಹೋಗ್ಲೇಬೇಕಾಗುತ್ತೆ, ಕೇಸನ್ನ ನಡೆಸಲೇಬೇಕಾಗುತ್ತೆ. ಅದು ಒಂಥರ ಒಂದು ಸಾಮಾಜಿಕ ನ್ಯಾಯ. ವಕೀಲ ವೃತ್ತಿ ಅಂದ್ರೆ ಜನಗಳಿಗೆ ಒಂದು ನ್ಯಾಯವನ್ನು ಕೊಡಿಸೋದು, ಯಾವುದೇ ರೀತಿ ಶೋಷಣೆ ಇಲ್ಲದೇ ವೃತ್ತಿಯನ್ನು ನಡೆಸೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ್ಯಾವ ಕೋರ್ಟ್ಗಳಿಗೆ ಹೋಗ್ತೀರಿ? ಈಗ ನಮ್ಮ ಚನ್ನರಾಯಪಟ್ಟಣದಲ್ಲಿ ಒಟ್ಟು 6-7 ನ್ಯಾಯಾಲಯಗಳಿದ್ದಾವೆ. ಎಲ್ಲಾ ಕೋರ್ಟ್ಗೂ ನಾನು ಹೋಗ್ತೇನೆ. ಬೇರೆ ಊರುಗಳಲ್ಲೂ ಕೂಡ ಹೋಗುವಂತ ಸಾಧ್ಯತೆ ಇರುತ್ತೆ? ಹೌದು, ಹಾಸನಕ್ಕೆ ಹೋಗ್ತೀವಿ, ಅರಸೀಕೆರೆ ಇದೆ, ಮೈಸೂರು ಇದೆ, ಎಲ್ಲ ಕಡೆನೂ ಹೋಗ್ತೀವಿ. ಕೇಸ್ ಇದ್ದಾಗೆ ಹೋಗ್ಲೇಬೇಕಾಗುತ್ತೆ. ವಕೀಲಿಕೆ ವೃತ್ತಿಯನ್ನು ಕೂಡ ಮಾಡ್ಕೊಂಡು ಕೃಷಿಯನ್ನು ಕೂಡ ಮಾಡ್ತಾ ಇರೋದು ನಿಮಗೆ ಎಷ್ಟರ ಮಟ್ಟಿಗೆ ಆತ್ಮಸಂತೋಷವನ್ನ ನೀಡಿದೆ? ಎರಡೂ ಕೂಡ ನನಗೆ ಆತ್ಮಸಂತೋಷ ನೀಡಿದೆ. ಜೀವನಕ್ಕೆ ವಕೀಲ ವೃತ್ತಿ ಇದೆ, ಆಮೇಲೆ ನಮ್ಮ ಹಿಂದಿನಿಂದ ಬಂದಿರತಕ್ಕಂತ ಒಂದು ತೋಟ ಇರೋದ್ರಿಂದ ಎರಡನ್ನೂ ಕೂಡ ನಾನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀನಿ. ದನಕರುಗಳು ಸಾಕಾಣಿಕೆ ಮಾಡ್ತಾ ಇಲ್ವಾ? ಇಲ್ಲ, ನಮ್ಮಲ್ಲಿ ಕಾರ್ಮಿಕರ ಕೊರತೆ ಇರೋದ್ರಿಂದ ದನಕರುಗಳನ್ನ ನಾನು ಸಾಕ್ತಾ ಇಲ್ಲ. ಮುಂದೆ ಯೋಚನೆ ಮಾಡಿದ್ದೀನಿ.